ಆಕಾಶವಾಣಿ ಹಾಸನ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿ ಕೃಷಿ ರಂಗದಲ್ಲಿ ಕೇಳಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ನೀಡುವ ತಾಲ್ಲೂಕು ಮಟ್ಟದ ಯುವ ರೈತ ಪ್ರಶಸ್ತಿಗೆ ಭಾಜನರಾಗಿರುವ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿ ಮಾದಿಹಳ್ಳಿ ಗ್ರಾಮದ ಯುವ ಕೃಷಿಕ ಎಂಎಸ್ ಆದರ್ಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ತಾವು ಮಾಡತಕ್ಕಂತಹ ಪ್ರತಿ ವರ್ಷದಲ್ಲಿ ಮಾಡುವಂತಹ ಕೃಷಿ ಮೇಳ ಏನಿದೆಯೋ ಈ ಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಯುವ ಕೃಷಿಕರನ್ನು ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡುತ್ತೆ, ಪ್ರಶಸ್ತಿಯನ್ನು ನೀಡುತ್ತೆ. ಈ ಸಾಲಿನಲ್ಲಿ ಚನ್ನರಾಯಪಟ್ಟಣ ತಾಲೂಕಿನಿಂದ ಆಯ್ಕೆಯಾಗಿರ್ತಕ್ಕಂಥವರು ಎಂ ಎಸ್ ಆದರ್ಶ ಅವರು. ಇವರು ಇನ್ನೂ ಯುವಕರು, ವಿದ್ಯಾವಂತರು, ಬೆಂಗಳೂರಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂಥವರು. ಈಗ ಅದೆಲ್ಲವನ್ನು ಕೂಡ ತ್ಯಜಿಸಿ ಅವರು ಸ್ವಂತ ಕೃಷಿಯಲ್ಲಿಯೇ ನಾನು ಬದುಕನ್ನು ಕಟ್ಟಿಕೊಳ್ಳಬೇಕು ಅಂತೇಳಿ ಮಾಡಿಕೊಂಡು ಹೋಗ್ತಾ ಇರತಕ್ಕಂಥವರು. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಆದರ್ಶ. ನಮಸ್ತೆ ಸರ್. ಈ ಸಾಲಿನ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ತಾಲೂಕು ಮಟ್ಟದ ಯುವ ರೈತ ಅಂಥೇಳಿ ತಮಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿ ಸನ್ಮಾನಿಸಲಾಗಿದೆ. ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಅಭಿನಂದನೆಗಳು. ಥ್ಯಾಂಕ್ಸ್. ಆದರ್ಶ, ತಾವು ಏನು ಓದಿದ್ರಿ? ಸರ್, ನಾನು ಡಿಪ್ಲೊಮಾ ಮೆಕ್ಯಾನಿಕಲ್. ಡಿಪ್ಲೊಮಾ ಮೆಕ್ಯಾನಿಕಲ್ ಓದಿ ಎಷ್ಟು ವರ್ಷ ಆಯಿತು? ಸರ್, ನಾನು 2012 ಮುಗಿಸಿದ್ದು. ಅದು ಮುಗಿಸಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆದರೆ ಬೆಂಗಳೂರು ಅಂದರೆ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಮನೇಲೂ ಅಂದರೆ ನಮ್ಮ ಮನೇಲೆಲ್ಲ ಎಜುಕೇಟೆಡ್ ಆದ್ರಿಂದ ಓದಿದೆ, ಬೆಂಗಳೂರಿಗೆ ಹೋಗಬೇಕು, ಬೆಂಗಳೂರಲ್ಲಿ ಕೆಲಸ ಮಾಡು ಅಂತ. ನಮ್ಗೆ ಚಿಕ್ಕ ವಯಸ್ಸಿಂದ ಈ ಪ್ರಾಣಿ ಪಕ್ಷಿಗಳು ಈ ಥರ ಇಷ್ಟ. ಆದರೆ ಓದ್ಬಿಟ್ಟು ಇಲ್ಲೇ ಊರಲ್ಲಿದ್ದರೆ ಇದು ಮಾಡ್ತಾರೆ ಅಂತೇಳಿ ನಾನು ಹೆಂಗೋ 4-5 ವರ್ಷ ಬೆಂಗಳೂರು ವರ್ಕ್ ಮಾಡಿದೆ. ಆಮೇಲೆ ಈ ಕೊರೋನಾ ಟೈಮಲ್ಲಿ ಏನು ಮಾಡಿದೆ, ಊರಿಗೆ ಬಂದು ಸೇರಿಕೊಂಡೆ. ನಾವು ಸಿಟಿಲೇ ಬೆಳೆದ್ವಿ, ಚಿಕ್ಕ ವಯಸ್ಸಿಂದ ನಾವು ಸಿಟಿಲೇ ಬೆಳೆಸಿದ್ದು ನಮ್ಮನ್ನ. ಆದರೂ ನಮ್ಮ ತಂದೆ ತಾಯಿ ಒಂದು ತೋಟ ಮಾಡಿದರು, ಅಲ್ಲಿ ಮನೆ ಕಟ್ಟಿ ಫಾರ್ಮ್ ಹೌಸ್ ಥರ ಮಾಡಿಕೊಂಡು ಅಲ್ಲಿಂದ ನಾನು ಕೃಷಿನ ಶುರು ಮಾಡಿದೆ. ಅವಾಗ ಸ್ಟಾರ್ಟಿಂಗ್ ಎಲ್ಲ ಬೇಡ ಬೇಡ ಅಂತಿದ್ರು ಮನೇಲಿ. ಈಗ ಇತ್ತೀಚೆಗೆ ನಮ್ಮ ಕೃಷಿ ಇಂಟ್ರೆಸ್ಟ್ ನೋಡಿ, ಎಲ್ಲ ಮಾಡಿ ನಾವು ಮಾಡ್ತಿರೋದೆಲ್ಲ ನೋಡಿ ಇವತ್ತು ನಮ್ಮ ಮನೇಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅವರೆಲ್ಲ ಸಪೋರ್ಟ್ ಮಾಡಿರೋದಕ್ಕೋಸ್ಕರನೇ ಇವತ್ತು ನನಗೆ ಈ ಕೃಷಿಲೇನೋ ಒಂದು ಮಾಡೋಕ್ಕಾಗಿರೋದು. ಸರ್, ಕೃಷಿಯನ್ನೇ ಮಾಡಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮಗೆ? ಸರ್, ಅದ್ರೇನೋ ಗೊತ್ತಿಲ್ಲ ನಂಗೆ, ಚಿಕ್ಕ ವಯಸ್ಸಿಂದನೋ ಅದೇನೋ ಒಂಥರ ಏನೋ. ಅಲ್ಲಿ ಬೆಂಗಳೂರು ಕೆಲಸ ಮಾಡ್ಬೇಕಾದ್ರು ಅಷ್ಟೇ, ನಮ್ಮ ಕೆಲಸ ಇದಲ್ಲ, ನಾವೇನೋ ಬೇರೆ ಮಾಡಬೇಕು, ನಾವು ಸ್ವಂತ ಊರಲ್ಲೇ ಹೋಗಿ ನಮ್ಮ ಭೂಮಿ ತಾವಿಲ್ಲೇ ಏನೋ ಮಾಡಬೇಕು ಮಾಡಬೇಕು, ಇವತ್ತು ಕಷ್ಟ ಆಗ್ಬೋದು ನಾಳೆಗೆ ನಮ್ಮದೇ ಸುಖ ಇರುತ್ತೆ ಅಂತೇಳಿ ನಾನು ಅವಾಗ ಚಿಕ್ಕ ವಯಸ್ಸಿಂದನೂ ಅದೇ ಇಂಟ್ರೆಸ್ಟ್ ಕೃಷಿ ಮಾಡಬೇಕು. ರಜಾ ಇದ್ದಾಗಲೂ ಅಷ್ಟೇ, ನಮ್ಮ ಅಜ್ಜಿಗರು ಓಡ್ಬಿಡುವೆ, ಯಾಕಂದ್ರೆ ಅಲ್ಲಿ ಎಮ್ಮೆ ಮೇಯಿಸೋದು, ಕುರಿ ಮೇಯಿಸೋದು, ಎತ್ತಿಂಗಡಿ ಓಡಿಸೋದು ಈ ಥರ ಇದ್ರಲ್ಲೇ. ನಮ್ಮನೇಲಿ ಬೈಯೋರು, ಬರೀ ದನ ಕರುವೆ ಕಾಯ್ಕೊಂಡು ಓಡಾಡ್ತೀಯ ನೀನು ಓದಲ್ಲ ಅಂತ. ಆದ್ರೆ ಏನೋ ಬಯಸ್ಕೊಂಡಾದ್ರು ಸರಿ ನಾವೆಲ್ಲ ಮಾಡಬೇಕು ಅಂತ ಹೋಗ್ತಾ ಇದೆ. ಇವತ್ತು ಅದೇ ಕೈ ಹಿಡಿದಿರೋ ನಮ್ಮನ್ನ. ಈಗ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ರಲ್ಲ, ಅಲ್ಲಿ ಅನುಭವಗಳು ಹೇಗಿದ್ವು? ಸರ್, ಅನುಭವ ಸಂಬಳ ಎಲ್ಲ ಮಾಮೂಲಿ, ತಿಂಗಳು ಚೆನ್ನಾಗಿ ಬರ್ತಾ ಇತ್ತು, ಲೈಫ್ ಚೆನ್ನಾಗಿತ್ತು, ಆದರೆ ನೆಮ್ಮದಿ ಇರಲಿಲ್ಲ. ನಿಮ್ದು ಫ್ಯಾಮಿಲಿ ಇಲ್ಲಿ, ನಾವಲ್ಲಿ, ಊಟ ತಿಂಡಿ ಅಡ್ಜಸ್ಟ್ ಆಗ್ತಿರ್ಲಿಲ್ಲ, ಟೈಮಿಂಗ್ಸು, ಆ ಟ್ರಾಫಿಕ್ಕು, ಏನೋ ಒಂಥರ ನಮ್ಮವ್ರು ಯಾರು ಇಲ್ವೇನೋ, ಇಲ್ಲಿ ಅಷ್ಟೊಂದು ಜನ ಇದ್ದು ನಮ್ಮವ್ರು ಯಾರು ಇಲ್ವೇನೋ ಅನ್ನೋ ಫೀಲಿಂಗ್ ಇತ್ತು. ಇಲ್ಲಿ ನೋಡಿದ್ರೆ ನಮ್ಮ ಮನೆ ಇವಾಗ ಹಳ್ಳಿಲಿ ಇರೋದ್ರಿಂದ ಎಲ್ಲ ನಮ್ಮದೇ ಅನಿಸುತ್ತೆ, ಯಾಕಂದ್ರೆ ನಮ್ಮ ಪ್ರಾಣಿ ಪಕ್ಷಿಗಳು ಹೊರಗಡೆ ಎದ್ದೋದ್ರೆ ಫಸ್ಟ್ ಕಾಣೋದೇ ನಮ್ಮ ಪ್ರಾಣಿ ಪಕ್ಷಿಗಳು, ನಮ್ಮ ಮನೇಲಿ ಅವೇ ದೇವರುಗಳು. ಅವು ಇಲ್ಲಾಂದ್ರೆ ಒಂದಿನ ನಮ್ಮ ಮನೇಲಿ ಯಾರು, ಫಸ್ಟ್ ನಮ್ಮ ಮನೆ ನಾಯಿಗಳು ಅಷ್ಟೇ, ನಮ್ಮ ಮನೇಲಿ ಅವಕ್ಕೆ ಊಟ ಹಾಕಿ ಆಮೇಲೆ ನಾವು ಊಟ ಮಾಡೋದು, ಆ ಥರ ಆ ಫೀಲಿಂಗಲ್ಲಿ ನಮ್ಮದೇ ಆದ ಒಂದು ಪ್ರಪಂಚ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಸರ್, ಬೆಂಗಳೂರಿನಲ್ಲಿ ಎಷ್ಟು ಸಂಪಾದನೆ ಮಾಡ್ತಾ ಇದ್ರಿ? ಸರ್, ಅಲ್ಲಿ ನಾನು ಲಾಸ್ಟ್ ಬಿಟ್ಟು ಬರ್ಬೇಕಾದ್ರೆ ಒಂದು 42,000 43,000 ಬರ್ತಾಯಿತ್ತು ಸರ್, ESFF ಎಲ್ಲ ಕಳ್ದು. ಒಳ್ಳೆ ಸಂಬಳನೇ ಸಿಗ್ತಾ ಇತ್ತು ನಿಮಗೆ? ಜೀವನ ಚೆನ್ನಾಗಿತ್ತು, ಆದರೆ ನೆಮ್ಮದಿರಲಿಲ್ಲ ನನಗೆ ಅಷ್ಟೇ. ಆದರೆ ಅದು ಬಿಟ್ಟು ನಾನು ಇಲ್ಲೇನೋ ಮಾಡಬೇಕು ಮಾಡಬೇಕು ಸ್ವಂತದ್ದೇನೋ ಮಾಡಬೇಕು ಅನ್ನೋದು ಇದು ಮಾಡ್ತಿದ್ದೆ. ಸರ್, ಕೃಷಿಯನ್ನು ಮಾಡಿ ಬದುಕನ್ನು ಕಟ್ಟಿಕೊಳ್ಳಬಹುದು ಅನ್ನುವಂಥ ಭರವಸೆ ಇತ್ತು ನಿಮಗೆ? ಈಗಿನ ಇದರಲ್ಲಿ ಕೃಷಿ ಮಾಡೋದು ಅಂದರೆ ನೀರಿಗೆ ವಿರುದ್ಧವಾಗಿ ಈಜೋ ಥರನೇ ಇರೋದು. ಯಾರು ಹೇಳಿದ್ರು ಕೃಷಿ ಮಾಡಿ, ಓ ಕೃಷಿನ ನಾವು ಮಾಡ್ಸಾಕಾಗೈತೆ, ಅದು ಯಾರು ಹೇಳಿದ್ರು ನಾನು ಸ್ಟಾರ್ಟಿಂಗ್ ಮಾಡ್ತೀನಿ, ಈಗ ಯಾರತ್ತನಾರು ಒಂದು ಏನಾರು ಕೇಳಕ್ಕೋದು, ಓ ನಾವು ಮಾಡ್ಸಾಕಾಯ್ತು ಕಣಪ್ಪ ನೀನು ಯಾಕೆ ಮಾಡ್ತೀವಿ, ಹೋಗಿ ಸುಮ್ಮನೆ ಎಲ್ಲರೂ ಏನಾರು. ನಾನು ಜಾಸ್ತಿ ಅಂದರೆ ಇದು ಮಾಡೋಕ್ಕೆ ಈಗ ಎಷ್ಟೊಂದು ಜನ ಅಂತಾರೆ, ಈಗ 2-3 ವರ್ಷದಲ್ಲಿ ಮಾಡಿ ಹಿಂಗೆ ಮಾಡಿದೆ ಅಂತ. ನಾನು 3 ವರ್ಷ ಮಾಡೋಕ್ಕಿಂತ ಮುಂಚೆ 6-7 ವರ್ಷ ತಿರುಗಿದ್ದೀನಿ, ಈ ಫಾರಮ್ಗಳು ಯಾರ್ಯಾರು ಮಾಡಿರ್ತಾರೆ, ಯಾರ್ಯಾರು ಹಸು ಸಾಕೋರು, ಏನೇನು ಸಾಕಿರ್ತಾರೋ ಅವ್ರ ಬಗ್ಗೆ ಹೋಗೋದವ್ರ ಹತ್ರ ತಿರುಗೋದು, ತಿಳ್ಕೊಳ್ಳೋದು, ಅವ್ರು ಯಾವ್ದ್ರಲ್ಲಿ ಸೋತವ್ರೆ ಕೇಳೋದು, ಆ ಥರ ಎಲ್ಲ ತಿಳ್ಕೊಂಡು 4-5 ವರ್ಷ ಸುತ್ತಿ ಆಮೇಲೆ ಇದು ಮಾಡಿರೋದು. ಸರ್, ಕೃಷಿಯನ್ನು ಮಾಡಲಿಕ್ಕೆ ಬರೋದಕ್ಕಿಂತ ಮೊದಲು ನಿಮ್ಮ ತೋಟ ಮತ್ತು ಜಮೀನಿನ ಪರಿಸ್ಥಿತಿ ಹೇಗಿತ್ತು? ಸರ್ ಅಂದ್ರೆ ಅವಾಗ ಮಾಡಿದ್ರು ನಮ್ಮ ತಂದೆ ತಾಯಿ ಎಲ್ಲ ಅಂದ್ರೆ ಇದು ಖಾಲಿ ಜಮೀನಿತ್ತು, ಕಷ್ಟಪಟ್ಟು ಗಿಡ ಏಳ್ಸಿ ತೆಂಗಿನ ಮರ ಎಲ್ಲ ಇತ್ತು. ಅಂದ್ರೆ ಪ್ರಾಣಿ ಪಕ್ಷಿಗಳು ಯಾವ್ದು ಇರಲಿ, ಯಾಕಂದ್ರೆ ನಾವು ಸಿಟಿಲಿ ಇರೋದ್ರಿಂದ ಯಾವ್ದು ಇಲ್ಲಿ ಸಾಕಾಗಿರ್ಲಿಲ್ಲ. ಈಗ ನಾವು ಇಲ್ಲಿಗೆ ಬಂದ್ಮೇಲೆ ನನಗೋಸ್ಕರನೇ, ನಮ್ಮ ಮನೇಲಿ ಪಾಪ ಸಿಟಿ ಬಿಟ್ಟು ನನಗೋಸ್ಕರ ಇಲ್ಲಿ ಮನೆ ಕಟ್ಕೊಂಡು ಈಗ ಬಂದ್ಮೇಲೆ ಒಂದೊಂದಾಗಿ ಒಂದೊಂದಾಗಿ ನಾವು ಎಷ್ಟು ಮಾಡ್ಕೋಬಹುದು ಅಷ್ಟು, ಮಿತಿ ಮೀರಿ ಆಗಲ್ಲ. ಈಗ ನಾವು ಎಷ್ಟು ಬೇಕೋ, ನಾವು ಯಾರ ಮೇಲೂ ಅವಲಂಬಿತ ಆಗ್ದಂಗೆ ನಾವು ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಆರಾಮಾಗಿ ನಾವು ಕೆಲಸ ಮಾಡಿ ಮನೆಯವರೇ ಎಲ್ಲ ಕೃಷಿನ ಮಾಡ್ಕೊಂಡಿದ್ದೀವಿ. ಕೃಷಿ ಮಾಡ್ತೀನಿ ಅಂತ ಬಂದಾಗ ಏನೆಲ್ಲ ಮಾಡಬೇಕು ಅನ್ನೋ ಅಂತ ಆಲೋಚನೆ ನಿಮ್ಮ ತಲೆಯಲ್ಲಿತ್ತು? ಸರ್ ಅಂದ್ರೆ ಚಿಕ್ಕದ್ರಿಂದ ಮಾಡ್ಕೊಂಡು ಹೋಗೋಣ ಅಂತ, ಯಾಕಂದ್ರೆ ನಾನು ಸುತ್ತಾಡಿದಾಗ ಕೆಲವರು ಅನ್ನೋರು ಒಂದೇ ಸಲ 10 ಸಲ ತಂದೆ ಆಗ್ಲಿಲ್ಲ, ಒಂದ್ ವರ್ಷಕ್ಕೆ ಇದಾಗೋಯ್ತು, 25 ಸಲ ತಂದೆ ಹಂಗೆ ಹಂಗೆ ಅನ್ನೋರು. ಅವಾಗ ಅನ್ಸೋದು ಈಗ ಒಂದೇ ಸಲ ತಂದ್ಬಿಟ್ಟು 25 ಸಲ ನಿಭಾಯಿಸಕ್ಕಾಗಲ್ಲ, ಒಂದ್ ಎರಡು ತಂದು ಅದ್ರ ಬಗ್ಗೆ ತಿಳ್ಕೊಂಡು ಒಂದ್ 4-5 ತಿಂಗಳ ಇನ್ನೊಂದು ಆತರ ಒಂದೊಂದಾಗಿ ಒಂದೊಂದಾಗಿ ಇದ್ ಮಾಡ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಇವತ್ತು 20 ಸಲ ತಂದು ಮೇಂಟೈನ್ ಮಾಡೋ ಶಕ್ತಿ ಇದೆ ಸರ್. ನಾನು ಕೃಷಿ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ತೋಟದಲ್ಲಿ ಮನೆ ಮಾಡಿದ್ದ? ಹೌದು ಸರ್, ಕೃಷಿ ಮಾಡಬೇಕು, ಈ ಪ್ರಾಣಿ ಪಕ್ಷಿಗಳೆಲ್ಲ ಸಾಕ್ಬೇಕು ಅನ್ನೋ ಸಿಕ್ಕಾಪಟ್ಟೆ ಆಸೆ ನಂಗೆ ಚಿಕ್ಕ ವಯಸ್ಸಿಂದ. ಸೊ ಅದಕ್ಕೋಸ್ಕರನೇ ಅಂತಾನೆ ಹಳ್ಳಿಗೆ ಬಂದಿದ್ದು ನಾವು. ಎಷ್ಟು ಹಸುಗಳಿಂದ ಪ್ರಾರಂಭ ಆಯ್ತು ನಿಮ್ಮ ಈ ಹೈನುಗಾರಿಕೆ ಅನ್ನುವಂಥದ್ದು? ಸರ್ ಹೈನುಗಾರಿಕೆ ನಾವು ಚಿಕ್ಕ ಪುಟಾಣಿ ಒಂದು 3 ತಿಂಗಳ ಒಂದು ಕರುಗಳು ತಂದಿದ್ದು, ಅದೊಂದು 1 ವರ್ಷ ಸಾಕಿ ಅವನ್ನ ಈಟಿ ಕೊಡಿಸಿ ಇದು ಮಾಡಿ ಅದಾದ್ಮೇಲೆ ಈಗ ಒಂದು ದೊಡ್ಡ ಹಸುಗಳು ತಂದಿದ್ದು ಒಂದು ಎಲ್ಲ ಮಾಡಿದ್ದೀವಿ ಸರ್. ಈಗ ಹೆಚ್ಚು ಕಮ್ಮಿ ಒಂದು 12 ಹಸು ಇದೆ. 12 ಹಸು ಇದೆ. ಮೊದಲು ಬೇರೆ ಪದ್ಧತಿಯಲ್ಲಿ ಹಸುಗಳ ಸಾಕಾಣಿಕೆಯನ್ನ ಮಾಡ್ತಾ ಇದ್ರಿ, ಅವಾಗಿನ ಅನುಭವಗಳನ್ನು ಕೂಡ ನೀವು ಆಕಾಶವಾಣಿಯೊಂದಿಗೆ ಹಂಚಿಕೊಂಡಿದ್ರಿ. ಈಗ ಹಸುಗಳ ಸಾಕಾಣಿಕೆಯಲ್ಲಿ ವಿಧಾನಗಳು ಬದಲಾಗಿದ್ದಾವೆ, ಯಾಕೆ ಬದಲಾಯ್ತು, ಏನು ಬದಲಾವಣೆಯನ್ನ ಮಾಡ್ಕೊಂಡಿದ್ದೀರಿ, ಇದರಿಂದ ಏನು ಅನುಕೂಲ ಆಗ್ತಾ ಇದೆ ನಿಮಗೆ? ಸರ್ ಅಂದ್ರೆ ಅವಾಗ 3 ಹಸು ಇತ್ತು, ಕೊಟ್ಟಿಗೆ ಒಳಗೆ ಕಟ್ತಾ ಇದ್ವಿ, ಕಟಾಕ್ಬಿಟ್ಟು ಮೇವಾಗ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ 3 ಹಸು ಇದ್ದಾಗ ನಮ್ಗೆ ಅಷ್ಟು ರಿಸ್ಕ್ ಅನ್ಸ್ತಿರ್ಲಿಲ್ಲ ಈ ತಪ್ಪೆ ಬಾಚೋದಾಗ್ಲಿ. ಆದ್ರೂ ಅವಾಗ ಏನಂದ್ರೆ ಕಟಾಕಿ ಜಾಗದಲ್ಲಿ ಕಟಾಕ್ತಾ ಇದ್ವಿ, ತಪ್ಪೆ ಹಾಕವು, ಅದ್ರ ಮೇಲೆ ಮನಕಳವು. ಈಗ ನೀರು ನಾವು ಇಟ್ಕೊಂಡೋಗಿ ಟೈಮಿಗೆ ಕುಡಿಬೇಕಾಯ್ತು, ಕುಡಿಬೇಕು ಅನ್ಸಿರಲ್ಲ, ಹಾಲು ಕಮ್ಮಿ ಬರೋದು. ಈಗ ಬಿಸಿಲು ಬಂದಾಗ ಹೊರಗಡೆ ಓಡಾಡಬೇಕು ಅನ್ಸೋದು, ಇದು ಮಾಡಿಸೋದು. ಆಮೇಲೆ ಕೆಲಸನೂ ಜಾಸ್ತಿ ಇರೋದು, ಯಾಕಂದ್ರೆ ಯಾವಾಗಲೂ ತಪ್ಪೆ ಬಾಚ್ಕೊಂಡೇ ಇರಬೇಕಾಗೋದು. ಈಗೇನು ಮಾಡಿ ಫೆಡಾಕ್ ಸಿಸ್ಟಮ್ ಅಂತ ಮಾಡಿದ್ದೀವಿ ಸರ್, ಸುತ್ತ ಫೆನ್ಸಿಂಗ್ ಹಾಕಿ ಮದುಗೋದ್ಲಿಕ್ಕೆ ಮಾಡಿ ಅವಾಗ ಸಪ್ರೇಟ್ ನೀರು ಇಟ್ಟು ಮೇವ್ ಹಾಕೋದು ಮಾತ್ರ ಕೆಲಸ. ಮೇವ್ ಹಾಕ್ಬೇಕು, ಹಾಲು ಕರಿಬೇಕಷ್ಟೇ. ನಾಲ್ಕು ಕೊಡದೇವು ಕರುಗಳು ಯಾವುದು ನಾವು ಮುಟ್ಟೋದೇ ಇಲ್ಲ. ಅವ ಪಡಿಗೆ ಮೇವ್ ತಿನ್ನುತ್ತೆ, ಅವ ಪಡಿಗೆ ಓಡಾಡುತ್ತೆ, ಬಿಸಿಲು ಬೇಕು ಅನ್ನೋ ಬಿಸಿಲಿಗೆ ಹೋಗಿ ಮನಕೊಳ್ಳುತ್ತೆ, ನೆರಳು ಬರುತ್ತೆ. ಹಸುಗಳು ಮೈ ತೊಳೆಯೋ ತೊಳೆಯಲ್ಲಿ ನೋವಿಲ್ಲ, ಕೊಡಕೆ ತೊಳೆಯೋ ತಲೆ ನೋವಿಲ್ಲ. ಆಮೇಲೆ ಯಾವಾಗಲೂ ಹಸು ಹಿಂದೆನೆ ಗಲೀಜಾಗುತ್ತೆ ಅನ್ನೋದಿಲ್ಲ. ಹೆಚ್ಚು ಕಮ್ಮಿ ನಾವು 3 ತಿಂಗಳಾಯ್ತು ಹಸುಗಳು ತೊಳೆದು, ಆ ಥರ ನೀಟಾಗಿರುತ್ತೆ, ಹೈಜೆನಿಕ್ ಆಗಿರುತ್ತೆ, ನಮಗೂ ಕೆಲಸ ಕಮ್ಮಿ ಇರುತ್ತೆ. ಬರೀ ಹಾಲು ಕರಿಯೋದು, ಮೇವು ಹಾಕೋದು, ಅದು ಬಿಟ್ಟರೆ ನಮ್ಗೆ ಇನ್ನೇನು ಕೆಲಸ ಇರಲ್ಲ. ಈಗ ನಾನು ಇಲ್ಲ ನಮ್ಮ ತಂದೆ ಇಬ್ಬರಲ್ಲಿ ಯಾರೊಬ್ಬರು ಇದ್ರು ಅಷ್ಟು ಹಸುಗಳನ್ನ ಮೇಂಟೈನ್ ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಸರ್. ಕೆಲಸನೂ ಕಡಿಮೆ ಆಗಿದೆ ಅಲ್ವಾ? ಹೌದು, ಕೆಲಸನೂ ಕಮ್ಮಿ ಆಗಿದೆ, ಅವು ಚೆನ್ನಾಗಿದೆ, ಹಸುಗಳು ನೋಡೋಕ್ಕೂ ನೀಟಾಗಿ ಕಾಣುತ್ತೆ. ಅವಾಗಂದ್ರೆ 3 ದಿನಕ್ಕೊಂದ್ಸಲ ತೊಳಿಲೇಬೇಕಾಯ್ತು, ತೊಳೆದ್ರೆ ಮತ್ತೆ ಸಂಜೆಗೆ ಅದೇ ಥರ ಗಲೀಜಾಗ್ಬಿಡೋದು, ಯಾಕಂದ್ರೆ ಅವಕ್ಕೆ ಕಟಾಕ್ಬಿಟ್ಟಿರ್ತೀವಿ, ಅವು ಅಲ್ಲೇ ಮನ್ಕೋಬೇಕು, ಅಲ್ಲೇ ಎದ್ದೇಳ್ಬೇಕು. ಆಮೇಲೆ ನಾವು ಹಾಕಿದ ಮೇವೆ ತಿನ್ನಬೇಕು. ಈಗಂಗಲ್ಲ, ಮೇವು ಸುರಿದ್ಬಿಟ್ಟಿರ್ತೀವಿ, ಅವ್ಕೆ ಬೇಗದಾಗ ತಿಂತವೆ, ಬೇಕಾದಾಗ ಹೋಗಿ ಮನಕೋತವೆ, ಬೇಕಾದಾಗ ನೀರು ಕುಡಿತವೆ, ಓಡಾಡ್ತವೆ, ಕುಣ್ದಾಡ್ತವೆ, ನೆಗ್ದಾಡ್ತವೆ. ಆದ್ರೆ ಖುಷಿಯಾಗಿರೋದ್ರಿಂದ ಆರೋಗ್ಯವಾಗವೆ, ಹಾಲು ಹೆಚ್ಚಾಗಿದೆ, ನಮಗೆ ಕೆಲಸನೂ ಇದಾಗಿದೆ, ನಮ್ಮ ಟೈಮು ಅಷ್ಟೇ. ಈಗ ಒಂದು ಬೆಳಗ್ಗೆ ಒಂದು 4 ವರೆಗೆ ಎದ್ದೇಳ್ತೀವಿ, ಹೆಚ್ಚು ಕಮ್ಮಿ 7 ಗಂಟೆ 7 ವರ್ಷದ ನಮ್ಮ ಕೆಲಸ ಮುಗಿದೋಗಿರುತ್ತೆ. ಅವಾಗ ಅಂದ್ರೆ 10 ಗಂಟೆ 10:30 11 ಗಂಟೆವರೆಗೂ ಮಾಡ್ತಾನೆ ಇರಬೇಕಾಯ್ತು. ಆಮೇಲೆ ಸೈಲೇಜ್ಗಳು ಮಾಡ್ಕೊಂಡಿದ್ವಿ. ಫಸ್ಟ್ ಅಂದ್ರೆ ಕಡ್ಡಿ ಕುಯ್ಕೊ ಬಂದು ಹಾಕ್ತಾ ಇದ್ವಿ, ಅವಾಗೂ ಟೈಮ್ ಆಗೋದು, ಯಾಕಂದ್ರೆ ಕಡ್ಡಿ ಕುಯ್ಯಕ್ಕೆ ಹೋದ್ರೆ ಒಂದು ಹೆಚ್ಚು ಕಮ್ಮಿ ಒಂದು 2 ಅವರ್ ಅದೇ ಆಗ್ಬಿಡೋದು. ಈಗೇನಿಲ್ಲ, ಕಡ್ಡಿ ತಗೊಬಂದು ಸೈಲೇಜ್ ಮಾಡಿ ಇಟ್ಕೊಬಿಡ್ತೀವಿ. ಸೈಲೇಜ್ ಮಾಡಿ 48 ದಿನ ನೀರು ಜಾಳಿ ಏನು ಹೋಗ್ದಂಗೆ ಕಟ್ಟಿಟ್ಟು ಅದನ್ನ ಅಲ್ಲೇ ಹಾಕೋತೀವಿ. ಅದ್ರದ್ದು ಟೈಮ್ ಸೇವ್ ಆಗುತ್ತೆ ನಮಗೆ. ಈಗ 2 ಹೊತ್ತು ಆಹಾರ ಹಾಕಿದ್ರೆ ಸಾಕಾಗುತ್ತಾ ಮೇವು ಕೊಟ್ರೆ? ಹೌದು ಸರ್, ಒಂದು ದೊಡ್ಡ ಹಸು ಹಾಲು ಕರಿ ಹಸುಗೆ ಒಂದು 15 ಕೆಜಿ ಹಂಗೆ ಹಾಕ್ತೀವಿ ನಾವು. ಬೆಳಗ್ಗೆ 15 ಕೆಜಿ, ಸಂಜೆ 15 ಕೆಜಿ, ಇನ್ ತಿಂಡಿ ಒಂದು 5-5 ಕೆಜಿ ಹಾಕ್ತೀವಿ. ಅಷ್ಟಾದ್ರೆ ಸಾಕಾಗುತ್ತೆ ಸರ್. ಮಧ್ಯದಲ್ಲಿ ಹಾಕಂತ ಅಗತ್ಯ ಇರೋದಿಲ್ಲ? ಹಾಕಂಗಿಲ್ಲ ಸರ್, ಅಂದ್ರೆ ಕಟಾಕ್ತಾಗ ಅಂದ್ರೆ ಮೇಯ್ತಾನೆ ಇರುತ್ತೆ, ಬರೀ ಮೇಯ್ತಾನೆ ಇದ್ರೆ ಅವು ಹಾಲು ಬರಲ್ಲ. ಅವು ಮೇಯ್ದು ಮಲ್ಕ್ ಹಾಕ್ಬೇಕು, ಹಸುಗಳು ಮಲ್ಕ್ ಹಾಕೋದ್ರಿಂದಾನೆ ಹಾಲು ಬರೋದು. ಅದು ಎಷ್ಟು ಮಲ್ಕ್ ಆಗುತ್ತೋ ಅಷ್ಟು ಹಾಲು ಬರುತ್ತೆ. ಅವಕ್ಕೆ ಗ್ಯಾಪ್ ಕೊಡಬೇಕು, ನಾವು ಬೆಳಗ್ಗೆ ಹಾಲು ಕರೆದಷ್ಟು ಮೇವು ಹಾಕ್ಬಿಡ್ತೀವಿ, ಮತ್ತೆ ಸಂಜೆ ಅಷ್ಟೇ 6-30 ಅಷ್ಟೊತ್ತಿಗೆ ಮೇವು ಹಾಕ್ಬಿಡ್ತೀವಿ. 1 ಗಂಟೆ ಒಳಗೆ ತಿನ್ಕೊಬಿಡುತ್ತೆ, ಮತ್ತೆ ಆರಾಮಾಗಿ ಓಡಾಡ್ಕೊಂಡು ನೀರು ಕುಡ್ಕೊಂಡು ಮಲ್ಕ್ ಹಾಕೊಂಡಿರುತ್ತೆ. ಆ ಹಾಲು ಚೆನ್ನಾಗಿ ಬರುತ್ತೆ ಸರ್. ಹಸಿರು ಹುಲ್ಲು ಹಾಕೋದೇ ಇಲ್ವಾ? ಹಸಿರು ಹುಲ್ಲು ಹಾಕೋದಿಲ್ಲ ಸರ್, ನಾವು ಎಲ್ಲ ಡ್ರೈ ಮಾಡಿ ಅದೇ ಸೈಲೇಜ್ ಮಾಡಿ ಹಾಕೋದು ಸರ್. ಹಸಿರು ಹುಲ್ಲು ಹಾಕಿದ್ರೆ ಉಚ್ಕೊಳ್ಳೋದು ಏನಾರು ಇರುತ್ತೆ, ಸೈಲೇಜ್ ಹಾಕಿದ್ರೆ ಕ್ವಾಲಿಟಿ ಜಾಸ್ತಿ ಇರುತ್ತೆ, ಕ್ವಾಂಟಿಟಿ ಕಮ್ಮಿ ಆದರೂ ಇರುತ್ತೆ, ಹಾಲು ಚೆನ್ನಾಗಿ ಬರುತ್ತೆ. ಈ ತಿಂಡಿ 1-2 ಕೆಜಿ ಕಮ್ಮಿ ಹಾಕಿದ್ರು ಹಾಲು ಚೆನ್ನಾಗಿ ಬರುತ್ತೆ. ಆದ್ರೆ ಒಂಥರ ಡ್ರೈ ಫ್ರೂಟ್ ತರ ಚೆನ್ನಾಗಿರುತ್ತೆ. ಹೇಗೆ ಸೈಲೇಜ್ ಮಾಡ್ಕೋತೀರಿ? ಈಗ ಒಂದು 90-95 ದಿನ ಆಗಿರೋಂಥ ಹಾಲು ತೆನೆ ಇರೋ ಕಡ್ಡಿ ತಗೊಂಡು ಜೋಳದ ಕಡ್ಡಿನ ಅದನ್ನ ಅವತ್ತೆ ತಂದು ಕುಯ್ದಿದ್ದ ಸಂಜೆನೆ ಚಾಫ್ ಕಟ್ರಲ್ಲಿ ಚಾಫ್ ಮಾಡಿ ಅದನ್ನ ಬಿಗ್ಗಿಯಾಗಿ ಒಂದು ಬ್ಯಾಗ್ 5-8 ಅನ್ನೋ ಬ್ಯಾಗ್ ಇದೆ ಅದರೊಳಗೆ ಡೈರೆಕ್ಟ್ ಇದು ಮಾಡಿ ತುಂಡು ಬಿಗ್ಗಿಯಾಗಿ ಅಮ್ಕಿ ತುಂಡಿ ತುಂಡಿ ಇದು ಮಾಡಿ ಅದನ್ನ ಬಿಗ್ಗಿಯಾಗಿ ಲಾಸ್ಟಿಗೆ ಗಾಳಿ ನೀರು ಏನು ಬೀಳ್ದಂಗೆ ಬಿಗ್ಗಿಯಾಗಿ ಕಟ್ಟಿ ಅದ್ರ ಮೇಲೆ ಕಲ್ಲುಗಿಲ್ಲೆಲ್ಲ ಏರಿ 1 48 ದಿನ ಓಪನ್ ಮಾಡೋದು. ಅದಾದ್ಮೇಲೆ ಓಪನ್ ಮಾಡಿಬಿಟ್ಟು ಹಾಕಿದ್ರೆ ಅದು ಒಳ್ಳೆ ಸೈಲೇಜ್ ಆಗಿರುತ್ತೆ. ಅದನ್ನ 6 ತಿಂಗಳು ಇಟ್ಟರು ಏನೂ ಆಗಿರಲ್ಲ ಸರ್. ಎಷ್ಟು ದಿವಸಕ್ಕೊಂದ್ಸರಿ ಸೈಲೇಜ್ ಮಾಡ್ತೀರಿ ಸರ್? ಅಂದ್ರೆ ನಾವು ಖಾಲಿ ಆದಂಗೆ ಮಾಡ್ಕೋತಾ ಇರ್ತೀವಿ, ಒಟ್ಟೊಟ್ಟಿಗೆ ಒಂದು 15-20 ಟನ್ ಮಾಡ್ಕೋಬಿಡ್ತೀವಿ. ಅದು ಖಾಲಿ ಆದಂಗೆ ಇನ್ನೊಂದು 1 ಬ್ಯಾಗ್ 2 ಬ್ಯಾಗ್ ಐತೆ ಅನ್ನಂಗೆ ಮತ್ತೆ ಇನ್ನೊಂದ್ಸಲ ಮಾಡ್ಕೋತೀವಿ ಸರ್. ನಾವು ಮೇವು ಬಂದಂಗೆ ನಾವೇ ಬೆಳೀತಾ ಇದೀವಿ, ಈಗ ನಾವು ಬೆಳ್ಕೋತಾ ಇದೀವಿ, ಬೆಳ್ಕೊಂಡು ನಾವು ಮೇವು ಬಂದಂಗೆ ಮಾಡ್ಕೋತಾನೆ ಇರ್ತೀವಿ. ಜೋಳದಲ್ಲಿ ಮಾತ್ರ ಸೈಲೇಜ್ ಮಾಡಕ್ ಸಾಧ್ಯ ಆಗುತ್ತಾ ಅಥವಾ ಹಸಿರುಲ್ಲನ್ನು ಬಳಸಬಹುದಾ ಸರ್? ಇಲ್ಲ ಸರ್, ಈ ಜೋಳದ ಕಡ್ಡಿ ಇಲ್ಲ, ಈಗ ಸೀಮೆ ಕಡ್ಡಿಲೂ ಮಾಡ್ಬೋದಂತೆ. ಅದ್ರ ಬಗ್ಗೆ ಏನೋ ಬಾಳೆಹಣ್ಣೆ ಎಲ್ಲ ಹಾಕ್ಬೇಕಂತೆ, ಯಾಕಂದ್ರೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಯಾರೋ ಒಬ್ರು ಮಾಡ್ತೀನಿ ಹೇಳಿ ತೋರಿಸ್ತೀನಿ ಅಂದ್ರು, ಅದು ಮಾಡಾದ್ಮೇಲೆ ಅದನ್ನ ಟ್ರೈ ಮಾಡೋಣ ಅಂತ. ಆದ್ರೆ ಅದೆಷ್ಟು ಬರಲ್ಲ ಅನ್ಸುತ್ತೆ ನೋಡೋಣ, ಅದಾದ್ರೆ ಅದು ತಿಳ್ಕೊಂಡು ಮಾಡ್ಬೋದು. ಈಗ ಹಸುಗಳಿಗೆ ನೀರಿನ ವ್ಯವಸ್ಥೆ ಹೇಗೆ ಸರ್? ನಾವು ಟ್ಯಾಂಕ್ ಹೊಲಿಟ್ಬಿಟ್ಟಿದೀವಿ, ಪಡಿಂಗ್ ಟ್ಯಾಂಕಲ್ಲಿ ನೀರು ಕುಡಿಯುತ್ತೆ, ತುಂಬಾಕ್ತಿವಿ. ಅದು ಯಾವಾಗ ಬೇಕಾವ ನೀರು ಕುಡಿಯುತ್ತೆ. ನಾವಂದ್ರೆ ಫಸ್ಟ್ ಕಟ್ ಆಗ್ತಾಗ ನಾವು ಇಟ್ಟಾಗ ಮಾತ್ರ ನೀರು ಕುಡಿಬೇಕಾಯ್ತದು, ಈಗ ಹಂಗಿಲ್ಲ. ಅದಕ್ಕೆ ಯಾವಾಗ ಬೇಕಾಗ ನೀರು ಕುಡಿಯುತ್ತೆ, ಯಾವಾಗ ಬೇಕಾಗ ಓಡಾಡ್ತಾ ಇರುತ್ತೆ ಸರ್. ಈಗ ಸೈಲೇಜ್ ಏನೋ ಗುಂತಕ್ಕೆ ಹಾಕ್ಬಿಡ್ಬೋದು, ತಿಂಡಿ ಹೆಂಗ್ ಕೊಡ್ತೀರಿ? ಸೈಲೇಜ್ ಸುರಿದ್ಬಿಟ್ಟು ಅದ್ರ ಮೇಲೆ ತಿಂಡಿ ಸುರಿದ್ಬಿಡ್ತೀವಿ ಸರ್. ನಾವು ನೀರಲ್ಲೆಲ್ಲ ಕಲ್ಸುರಿ ಎಲ್ಲ ಸೈಲೇಜ್ ಹಾಕ್ಬಿಟ್ಟು ಅದ್ರ ಮೇಲೆ ಸುರಿದ್ಬಿಡ್ತೀವಿ ನೀರು. ಇದು ತಿಂಡಿ ಎಲ್ಲಾನು ಅದ್ರ ಮೇಲೆ ಸುರಿದ್ಬಿಡ್ತೀವಿ, ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಡ್ರೈ ಫ್ರೂ ಆಗಿ ತಿನ್ನೋದು. ನಾವು ಯಾವ್ದು ನೀರಲ್ಲಿ ಮಿಕ್ಸ್ ಮಾಡೋದು, ಎಲ್ಲ ಡ್ರೈ ಏನೇ ಕೊಡೋದು. ಹಂಗೆ ಒಣಗಿರ ಅಂತ ಒಣಗಿರುತ್ತೆ, ಹಂಗೆ ಇರುತ್ತೆ, ರೆಡಿ ಹಂಗಿರುತ್ತೆ. ಅದನ್ನೇ ಸುರಿದ್ಬಿಡ್ತೀವಿ ಅದ್ರ ಮೇಲೆ, ಅದು ಕ್ಲೀನ್ ಆಗಿ ಎಲ್ಲ ತಿನ್ಕೊಳುತ್ತೆ. ಏನು ತೊಂದರೆ ಆಗೋದಿಲ್ಲ ನೀರು ಬೆರೆಸಲಿಲ್ಲ ಅಂತ ಅಂದ್ರೆ? ಇಲ್ಲ ಸರ್, ನೀರು ಬೆರೆಸಬಾರ್ದು ಅದಕ್ಕೆ, ಯಾಕಂದ್ರೆ ತಿಂಡಿ ಡ್ರೈ ಆಗಿರ್ಬೇಕು. ಈ ನೀರು ಬೆರೆಸಿದ್ರೆ ಗಂಜಲದ್ರಲ್ಲಿ ಹೋಗ್ಬಿಡುತ್ತೆ, ಡ್ರೈ ಇದ್ರೆ ಅದು ಮಲ್ಕ ಹಾಕಬೇಕು. ಹಸು ಮಲ್ಕ ಹಾಕಿದ್ರೆ ಹಾಲು ಬರೋದು, ನೀರು ಮಲ್ಕ ಹಾಕಲ್ಲ. ಈ ಡ್ರೈ ಆಗಿ ಕೊಟ್ಟಾಗ ಅದು ಮಲ್ಕ ಹಾಕಿದಾಗ ಹಾಲಿಗೆ ಕನ್ವರ್ಟ್ ಆದ, ಹಂಗಾಗಿ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ. ಹೌದು, ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ. ಈಗ ಹಿಂದಿನ ಪದ್ಧತಿಗೂ ಈ ಪದ್ಧತಿಗೂ ನಿಮ್ಗೆ ಹಾಲಿನ ಉತ್ಪಾದನೆ ಎಷ್ಟು ಹೆಚ್ಚಳ ಆಗಿದೆ ಸರ್? ಈಗ ಒಂದೊಂದು ಹಸು 2 ಲೀಟರ್ ಮೇಲೆ ಜಾಸ್ತಿ ಆಗಿದೆ ಸರ್. ಅಂದ್ರೆ ಆರೋಗ್ಯ ಚೆನ್ನಾಗಿದೆ, ಕಟ್ ಆಗ್ತಾಗ ಈ ಕೆತ್ತಲು ಬಾವ್ ಆಗೋದು ಇದೆಲ್ಲ ಆಗ್ತಿತ್ತು, ಇವಾಗ ಯಾವ ತೊಂದ್ರೆನೂ ಇಲ್ಲ. ಈಗ ಗರ್ಸ್ಲು ಅದು ಇದು ಬೆಳೆಯೋದೆಲ್ಲ ಇವಾಗ ಯಾವ್ದು ಇಲ್ಲ ಸರ್. ಎಲ್ಲ ಓಡಾಡ್ತಾ ಇರುತ್ತಲ್ಲ, ಅವ್ ಮಣ್ ಮೇಲೆ ಇರುತ್ತೆ. ಇವಾಗ ಮೇವು ತಿನ್ನಕ್ ಮಾತ್ರನೇ ಅದು ಬಂದು ಹೊಂದ್ಲಿಕ್ಕೆ ಹತ್ರ ನಿಂತ್ಕೊಳ್ಳೋದು. ಮೇವು ತಿಂದ್ ಬಿಟ್ಟ ತಕ್ಷಣ ಹೋಗಿ ಮಣ್ ಮೇಲೆ ನಿಂತ್ಕೊಳ್ಳೋದು, ಮಣ್ ಮೇಲೆ ಮನಿ ಕಳೋದು, ಮಣ್ಣಲ್ಲೇ ಓಡಾಡ್ತಾ ಇರುತ್ತೆ, ಯಾವ ಸಿಮೆಂಟ್ ಮೇಲೆ ಬರೋದೇ ಇಲ್ಲ. ಕಟ್ ಆಗ್ತಾಗ ಅಂದ್ರೆ ನಾವು ಮ್ಯಾಟ್ ಹಾಕಿರ್ತೀವಿ, ಮ್ಯಾಟ್ ಮೇಲೆ ಮನಕೋಬೇಕು, ಸಿಮೆಂಟ್ ಮೇಲೆ ಇರೋದು. ಈಗೇನಿಲ್ಲ, ಯಾವಾಗಲೂ ಎನಿ ಟೈಮ್ ನಾವು ನೈಟ್ ಎದ್ದು ನೋಡಿದ್ರು ಮಣ್ ಮೇಲೆ ಮಲಗಿರ್ತವೆ, ಯಾವಾಗಲೂ ಮಣ್ಣಲ್ಲೇ ಇರ್ತವೆ. ಮಣ್ಣಲ್ಲಿ ಇರೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ, ಹಸುಗಳಿಗೆ ಯಾವುದೇ ರೀತಿ ರೋಗ ರುಜಿನಗಳು ಬರಲ್ಲ. ಈಗ ಹಗ್ಗ ಇಲ್ದಂಗೆ ಮೂಗ್ದಾರ ಇಲ್ದಂಗೆ ಬಿಡಬೇಕು ಅಂತ ಹೇಳಿದ್ರೆ ನಾವು ಮೊದಲು ಬೇಲಿ ವ್ಯವಸ್ಥೆ ಮಾಡ್ಕೋಬೇಕು, ಮತ್ತೆ ನೆರಳಿನ ವ್ಯವಸ್ಥೆಯನ್ನು ಕೂಡ ಮಾಡ್ಕೋಬೇಕು. ನೀವು ಹೇಗೆ ಮಾಡಿದ್ದೀರಾ ಇವೆರಡನ್ನೂ ಕೂಡ ಸರ್? ಅಂದ್ರೆ ಸುತ್ತ ನಾವು ಒತ್ತಡಿ ಮೆಶ್ ಓಡಿಸ್ಬಿಟ್ಟಿದೀವಿ, ಈ ಪಾರ್ಕ್ ಜ್ಯುವೆಲ್ರಿ ಅಂತ ಬರುತ್ತಲ್ಲ, ಸುತ್ತ ಮೆಶ್ ಓಡಿಸಿ ಒತ್ತಡಿ. ಅದು ಹಸುಗಳಿಗೆ ಈಗ ಬರೀ ಮೂಗ್ದಾರ ಅಂದ್ರೆ ದೊಡ್ಡ ಹಸುಗಳಿಗೆ ಮೂಗ್ದಾರ ಅಂದ್ರೆ ನಾವು ತೊಂದಾಗಿ ಇತ್ತು. ಈಗ ನಮ್ಮನೇಲಿ ಹುಟ್ಟಿರೋ ಕರುಗಳು ಯಾವ್ದು ಮೂಗ್ದಾರ ಹಾಕಿಲ್ಲ ನಾವು, ಯಾಕಂದ್ರೆ ಇಲ್ಲೇ ಬೆಳೆದಿರೋದ್ರಿಂದ ಅದು ಅಷ್ಟು ಇದು ಮಾಡಲ್ಲ ಅಂತ ಹೊಂದ್ಕೊಂಡಿದೆ. ಮೂಗ್ದಾರ ಹಾಕಿಲ್ಲ ಯಾವ, ಯಾಕಂದ್ರೆ ಮೂಗ್ದಾರ ಹಾಕೋದ್ರಿಂದನೂ ಒಂದು ಹಿಂಸೆ ಅವಕ್ಕೆ ಏನೋ ಒಂದು ಕಟಾಕ ಫೀಲಿಂಗ್ ಅಲ್ಲಿ ಇರುತ್ತೆ. ಈ ಮೂಗ್ದಾರ ಬಿಚ್ಚೋದ್ರಿಂದ ಫ್ರೀ ಆಗು ಇರುತ್ತೆ. ಈಗ ನೆರಳು ಅಂದ್ರೆ ನಮ್ಮ ಸುತ್ತ ತೆಂಗಿನ ಮರಗಳಿದೆ, ಅದ್ ಮತ್ತೆ ದೊಡ್ಡ ಶೆಡ್ಡು ಇದೆ. ಜಾಸ್ತಿ ಬಿಸಿಲು ಬಂದ್ರೆ ಮಾತ್ರ ಶೆಡ್ ಒಳಗೆ ಮನ್ಕೊಳುತ್ತೆ, ಇಲ್ಲಾಂದ್ರೆ ಹೊರಗಡೆ ಮರದ ನೆರಳಲ್ಲೇ ಮನಗಿರುತ್ತೆ ಸರ್. ನೀವು ಬೇಲಿ ವ್ಯವಸ್ಥೆ ಮತ್ತೆ ನೆರಳಿನ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ದೀರಾ? ಇಲ್ಲಿ ಎಷ್ಟು ಹಸುಗಳನ್ನ ಏಕಕಾಲದಲ್ಲಿ ಸಾಕಾಣಿಕೆ ಮಾಡಬಹುದು ಅಂತ ಸರ್? ಇವಾಗ ಪ್ರೆಸೆಂಟ್ 12 ಇದೆ. ನಾವ್ ಈಗ ಮಾಡಿರೋ ಲೆಕ್ಕಾಚಾರದಲ್ಲಿ 140 ಹಸು ಮೇಯೋ ತರ ಮಾಡಿದೀವಿ ಸರ್. ಈಗ ಅಂದ್ರೆ ಮುಂದಕ್ಕೆ ಮಾಡ್ಕೊಂಡು ಮಾಡ್ಕೊಂಡು ಹೆಚ್ಚಾದ್ರೆ ಮತ್ತೆ ಅವಾಗ ಹಸುಗಳು ಜಾಸ್ತಿ ಆದಾಗ ನಾವ್ ಯಾವ ಕೆಲಸ ಮಾಡಕ್ ಆಗಲ್ಲ ಇದ್ರೊಳಗೆ, ಯಾಕಂದ್ರೆ ಹಸುಗಳಲ್ಲೇ ಇರುತ್ತೆ. ನಾವು ಕಾಂಕ್ರೀಟ್ ಹಾಕ್ಸೋದಾಗ್ಲಿ, ಗೋಲಿಕೆ ಮಾಡ್ಸೋದಾಗ್ಲಿ, ಅವೆಲ್ಲ ಮಾಡಕ್ಕಾಗಲ್ಲ ಹಸು ಹೆಚ್ಚಾದಾಗ. ಫಸ್ಟೇ ಮಾಡ್ಕೊಬಿಟ್ಟಿದೀವಿ, ಹೆಚ್ಚಾದಾಗ ಮಾಡ್ಕೋಬಹುದು, ಇಲ್ಲ ಕಮ್ಮಿ ಆದ್ರೂ ಏನ್ ತೊಂದರೆ ಇಲ್ಲ. ಆ ತರ ಫಸ್ಟೇ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಈ ಒಟ್ಟಿಗೆ ಅಟ್ ಎ ಟೈಮ್ ಒಂದು 30 ಹಸು ಮೇಯೋ ತರ ಗೋಲಿಕೆ ಇದೆ ಸರ್. ಈಗ ಬೇಲಿ ಮತ್ತೆ ನೆರಳಿನ ವ್ಯವಸ್ಥೆ ಮಾಡ್ಲಿಕ್ಕೆ ಎಷ್ಟು ಖರ್ಚಾಯ್ತು ನಿಮ್ಗೆ ಈ 40 ಹಸುಗಳ ಸಾಕಾಣಿಕೆ ಮಾಡ್ಲಿಕ್ಕೆ? ಸರ್ ಈಗ ಶೆಡ್ಡು ಅದೆಲ್ಲ ಸೇರಿ ಒಂದು 20 ಲಕ್ಷದವರೆಗೂ ಆಗಿದೆ. ಓಹೋ, ಸುಮಾರು ದುಡ್ಡು ಖರ್ಚಾಗಿದೆ. ಆಗಿದೆ ಸರ್. ಈಗ ಎಷ್ಟು ಹಾಲು ಸಿಗ್ತಾ ಇದೆ ನಿಮ್ಗೆ ಸರ್? ಇವಾಗ ಅಂದ್ರೆ ನಾವು ದೊಡ್ಡ ಹಸುಗಳು ಎಲ್ಲ ಫಲ ಆಗಿದೆ, ಮತ್ತೆ ಈಗ ಮತ್ತೆ ಒಂದ್ ಟೈಮ್ ಈಗ ಒಂದು 30-33 ಬರ್ತಾ ಇದೆ. ಈಗ ಮತ್ತೆ ಎಲ್ಲ ಫಲ ಆಗಿದೆ, ಮನೇಲಿರೋ ಕರುಗಳು ಮತ್ತೆ ಎಲ್ಲ ಫಲ ಆಗಿವೆ. ಈಗೆಲ್ಲ ಆದ್ರೆ ಈಗ ಟೋಟಲ್ ಒಂದ್ ಟೈಮ್ಗೆ 120 ಲೀಟರ್ ಅಲ್ಲವರೆಗೂ ಬರುತ್ತೆ. ಎಲ್ಲಿ ಮಾರಾಟ ಮಾಡ್ತೀರಿ ಹಾಲನ್ನ? ಅಂದ್ರೆ ಫಸ್ಟ್ ಗೌರ್ಮೆಂಟ್ ಡೈರಿಗೆ ಹಾಕ್ತಿದ್ವಿ, ಅಂದ್ರೆ ನಮ್ ರೋಡ್ ಸೈಡ್ ಇರೋದ್ರಿಂದ ನಾವು ರೋಡ್ ದಾಟ ಹೋಗ್ಬೇಕಾಯ್ತು. ಫಸ್ಟ್ ಕಮ್ಮಿ ಆದ್ರೆ ತಗೊಂಡೋಗ್ಬೋದು, ಈಗ 30-32 ಲೀಟರ್ ಎಲ್ಲ ಗಾಡೀಲಿ ಮಡಿಕೊಂಡು ಹೋಗಿ ಹಿಂಸೆ ಆಗುತ್ತೆ ಈ ಮಳೆ ಟೈಮಲ್ಲಿ. ಇಲ್ಲ ನಾನು ಇಲ್ದೆ ಹೋದ್ರು ತಗೊಂಡೋಗಕ್ಕಾಗಲ್ಲ ಯಾರು. ಈ ಅಕ್ಷಯಕಲ್ಪ ಅನ್ಬಿಟ್ಟು ಸಂಸ್ಥೆ ಇದೆ, ಆ ಸಂಸ್ಥೆ ಅವ್ರಿಗೆ ಇದು ಮಾಡಿದೀವಿ. ಕರೆದ್ಬಿಟ್ಟು ಬರೀ ನಮ್ಮ ಬಾನೆ ಕೊಟ್ಟಿಗೆ ಬಾಕ್ಲಲ್ಲಿ ಇಟ್ಟರು ಅವರೇ ಬಂದು ತಗೊಂಡೋಗ್ತಾರೆ. ಅದೊಂದು ನಮ್ಗೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಸರ್, ಯಾಕಂದ್ರೆ ಕರೆದ್ಬಿಟ್ಟು ಎಲ್ಲ ರೋಬೇಕು ಅಂದ್ರೆ ಇಟ್ಬಿಟ್ಟು ಹೋದ್ರೆ ಅವರೇ ತಗೊಂಡೋಗ್ತಾರೆ. ಈಗ ನಾವು ಅಲ್ಲಿ ಹಾಕಬೇಕು ಇಲ್ಲ ಆ ಟೈಮ್ಗೆ ಇರಬೇಕು ಅಂತೇನಿಲ್ಲ, ಅದೊಂದು ಚೆನ್ನಾಗಿದೆ ವ್ಯವಸ್ಥೆ. ನೀವು ಹಾಲು ಮಾರಾಟ ಮಾಡ್ತಾ ಇರತಕ್ಕಂತ ಸಂಸ್ಥೆಯಿಂದ ಬೇರೆ ಇನ್ನೇನೇನು ಸೌಲಭ್ಯಗಳು ಸೇವೆಗಳು ಸಿಗ್ತಾ ಇದೆ ನಿಮ್ಗೆ ಸರ್? ಅಂದ್ರೆ ಅವರು ಡಾಕ್ಟ್ರದು ವ್ಯವಸ್ಥೆ ಚೆನ್ನಾಗಿದೆ ಸರ್. ಅಂದ್ರೆ ಒಂದೊಂದು ಇಷ್ಟಿಷ್ಟು ಊರಿಗೆ ಅಂತ ಡಾಕ್ಟರ್ ಇದಾರೆ, ಏನೋ ಫೋನ್ ಮಾಡಿದ್ರೆ ಅವರೇ ಬಂದ್ಬಿಟ್ಟು ಇದು ಮಾಡ್ತಾರೆ, ಇಲ್ಲಾಂದ್ರೆ ಯಾವ್ದಾದ್ರು ವ್ಯಾಕ್ಸಿನ್ ಹಾಕ್ಬೇಕು ಅಂದ್ರೆ ಅವರೇ ಬಂದು ಹಾಕ್ತಾರೆ. ಸೆವೆನ್ಸ್ ಅಷ್ಟೇ ಫೋನ್ ಮಾಡಿದ್ರೆ ಎಲ್ಲ ಇದು ಮಾಡ್ತಾರೆ. 15 ದಿನ 20 ದಿನಕ್ಕೆ ಒಂದ್ಸಲ ವಿಸಿಟ್ ಕೊಡ್ತಾರೆ, ವಿಸಿಟ್ ಕೊಟ್ಟು ಎಲ್ಲ ಚೆಕ್ ಮಾಡಿ ಎಲ್ಲ ಇದು ಮಾಡ್ತಾರೆ. ಇನ್ನ ಫೀಡ್ ಬೇಕು ಅಂದ್ರೆ ಅವರೇ ಕಳಿಸ್ಕೊಡ್ತಾರೆ, ಎಲ್ಲ ಇದೆ. ಇನ್ನ ಪೇಮೆಂಟ್ ಅಷ್ಟೇ, ಡೈಲಿ ಪೇಮೆಂಟ್ ಅವ್ರದ್ದು, ಯಾವ ರಜಾ ಇರಲಿ ಯಾವ ಹಬ್ಬ ಇರಲಿ ಯಾವ ಗೌರ್ಮೆಂಟ್ ರಜಾ ಆ ಥರ ಏನಿಲ್ಲ, ಅವತ್ತಿನ ಪೇಮೆಂಟ್ ಅವತ್ತೇ ಅಕೌಂಟಿಗೆ ಬರುತ್ತೆ. ಆಮೇಲೆ ಎಷ್ಟು ಹಾಲಿದೆ, ಎಷ್ಟು ಡಿಗ್ರಿ, ಎಷ್ಟು ಫ್ಯಾಟು, ಅವಾಗಲೇ ಹಾಕಿದ್ದು ಒಂದು 1/2 ಗಂಟೆಗೆ ಮೆಸೇಜ್ ಬಂದ್ಬಿಡುತ್ತೆ ನಮ್ಮ ಮೊಬೈಲ್ಗೆ. ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಸರ್. ಈ ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಫ್ಯಾಟ್ ಏನಾದರೂ ಕಡಿಮೆ ಆಯಿತು, NSF ಕಡಿಮೆ ಆಯಿತು ಅನ್ನುವಂಥ ಕಂಪ್ಲೇಂಟ್ಸ್ ಏನಾದರೂ ಇದೆಯಾ ಸರ್? ಇಲ್ಲ, ಫಸ್ಟು ನಮ್ಮ ಫ್ಯಾಟು ಕಮ್ಮಿ ಆಗಿತ್ತು, ಎಷ್ಟು ಬರೀ 3.5, 3.0, ಈಗ 4.4, 4.8 ಈ ಥರ ಬರ್ತಾಯಿದೆ. ಹಸುಗಳು ಬಿಟ್ಟ ಮೇಲೆ ಆ ಥರ ಫ್ಯಾಟ್ ಬರ್ತಾಯಿದೆ ಸರ್. ಫಸ್ಟ್ ಫ್ಯಾಟ್ ಚೆನ್ನಾಗಿದೆ ಈಗ, ಫ್ಯಾಟ್ ಈಗ ಚೆನ್ನಾಗಿ ಬರ್ತಾಯಿದೆ ಸರ್. ಒಂದು ದಿವಸ ಏನು ಹಾಲು ತಿರಸ್ಕಾರ ಆಗಿಲ್ಲ ಸರ್? ಇದುವರೆಗೂ ಹಾಲು ಹೆಚ್ಚಿಗೆ ನಾನು 8-9 ತಿಂಗಳಾಯ್ತು ಅಕ್ಷಯಕಲ್ಪ ಶುರು ಮಾಡಿ, ಒಂದಿನ ಫ್ಯಾಟೇ ಕಮ್ಮಿ ಆಗಿಲ್ಲ. ಎಷ್ಟು ಹಣ ನಿಮಗೆ ಪ್ರತಿ ದಿವಸ ಸಿಗುತ್ತೆ ಅಕೌಂಟ್ಗೆ ಸರ್? ಈಗ ಒಂದು ಲೀಟ್ರಿಗೆ ನಮಗೆ 37-38 ಈ ಥರ ಬರ್ತಾ ಇದೆ. ಈಗ ಒಂದು ದಿನಕ್ಕೆ ಒಂದು 2,300, 2,400, 2,500 ಈ ಥರ ಬರ್ತದೆ ಈಗ. ಇನ್ನು ಮತ್ತೆ ಎಲ್ಲ ಗಬ್ಬಾಗಿದೆ, ಇನ್ನು ಫಲ ಆದಮೇಲೆ ಅದೇ 1 ಟೈಮ್ಗೆ 120 ಲೀಟ್ರ್ ಹಾಲ್ವರೆಗೂ ಬರುತ್ತೆ ಸರ್. ಇಷ್ಟು ಹಣ ನಿಮಗೆ ಲಾಭದಾಯಕ ಅಂತ ಅನ್ಸುತ್ತಾ ಸರ್? ಇದೆ ಅಂದರೆ ಈಗ ನಾವು ಮೇವು ಬೆಳ್ಕೊಂಡ್ರೆ ಹೆಚ್ಚು ಕಮ್ಮಿ ದುಡ್ಡು ಉಳಿಯುತ್ತೆ. ಈ ಮೇವು ಕೊಂಡಾಗ್ತೀನಿ ಅಂದರೆ ಸ್ವಲ್ಪ ಕಷ್ಟನೇ ಹೈನುಗಾರಿಕೆಯಲ್ಲಿ, ಮೇವು ನಾವೇ ಬೆಳಿಬೇಕು, ಅದರಿಂದ ಹೈನುಗಾರಿಕೆ ಉಳಿಯುತ್ತೆ ದುಡ್ಡು. ತಿಂಡಿ ಎಲ್ಲಿ ಕೊಡ್ತೀರಿ? ಹಿಂಡಿ ಅಲ್ಲೇ ಗೋಧಿ ಕೆಲ ಸರ್, ಅದ್ರೊಳಗೆ ಹಾಕ್ಬಿಡ್ತೀವಿ. ಅಂದ್ರೆ ಸೈಲೇಜ್ ಸುರಿದು ಅದ್ರ ಮೇಲೆ ಸುರಿದ್ಬಿಡ್ತೀನಿ. ಅಲ್ಲ, ಎಲ್ಲಿ ಕೊಡ್ತೀರಿ ಅದನ್ನ? ಕೊಂಡ್ಕೊಂಡು ಇಲ್ಲೇ ಅಂಗಡಿಲಿ ತಗೊಬಿಡ್ತೀವಿ. ಅಂದ್ರೆ ಅಕ್ಷಯಕಲ್ಪದಲ್ಲೇ ಕೊಡ್ತಾರೆ ಅವರು, ಸಾಸಿವೆ ಹಿಂಡಿ ಅಂತ ಕೊಡ್ತಾರೆ, ಅದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತೀವಿ. ಇನ್ ಮಿಕ್ಕಿದ್ದು ಕಡಲೆಕಾಯಿ ಹಿಂಡಿ ಅದೆಲ್ಲಾನು ಇಲ್ಲೇ ಪಕ್ಕ ನಮ್ಮ ಅಂಗಡಿಲೇ ತಗೊಬಿಡ್ತೀವಿ. ಹಸು ಸಾಕಾಣಿಕೆ ಜೊತೆಗೆ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ರಿ, ನಾಟಿ ಕೋಳಿ ಸಾಕಾಣಿಕೆ ಹೇಗೆ ಪ್ರಾರಂಭ ಆಯ್ತು? ಸರ್, ನಾನು ಫಸ್ಟ್ ಸ್ಟಾರ್ಟ್ ಮಾಡಿದೆ ಇಲ್ಲ ಊರಿಗೆ ಬಂದ್ಮೇಲೆ ನಾಟಿ ಕೋಳಿನೇ. ಅದು ಎಷ್ಟು ಒಂದು 50 ಸ್ಟಾರ್ಟ್ ಮಾಡಿದೆ, ಹೆಚ್ಚು ಕಮ್ಮಿ ತುಂಬ ಆಗ್ಬಿಟ್ಟಿತ್ತು ಚೆನ್ನಾಗಿ. ಅದು ಒಳ್ಳೆ ಆದಾಯ ಇದೆ ನಾಟಿ ಕೋಳಿದು, ಅದು ತುಂಬ ಆಗಿ ಈಗ ನಾವು ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕಮ್ಮಿ ಮಾಡಿದೀವಿ. ಯಾಕಂದ್ರೆ ಕೋಳಿಗಳು ಈ ನಾಟಿ ಹಸು ಜೋಳದ ಮೇವೆಲ್ಲ ಹಾಕ್ತಾ ಇರ್ತೀವಲ್ಲ, ಎಲ್ಲ ಬಂದು ಹಸುಗಳು ಇದು ಮಾಡ್ಬಿಡೋ ಮೇಲೆ ತಪ್ಪೆ ಹಾಕಿದ್ರೆ ತಪ್ಪೆ ಎಲ್ಲ ಕೆರೆದು ಬಿಡೋದು, ಅದೇ ಕಾಲಲ್ಲಿ ಬಂದು ಇದು ಮಾಡೋದು. ಆ ಇದಕ್ಕೋಸ್ಕರ ಸ್ವಲ್ಪ ಎಲ್ಲಾನು ಕಮ್ಮಿ ಮಾಡಿ ಇವಾಗ ಮನೆಗೆ ಎಷ್ಟು ಬೇಕು ಅಷ್ಟು ಒಂದು ಸ್ವಲ್ಪ ಇಟ್ಕೊಂಡು ಮೊಟ್ಟೆಗೆ ಏನ್ಬಿಟ್ಟು, ಯಾಕಂದ್ರೆ ಇಷ್ಟು ಗಂಟೆ ನಾವೇ ಇದು ಮಾಡಿ ಮನೇಲಿ ಪಾಪುಗಳೆಲ್ಲ ಇದ್ದಾರೆ, ನಾವೇ ಬೇರೆ ಹತ್ರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವೇ ಬೇರೆ ಹತ್ರ ಕೊಂಡ್ಕೋಬಾರ್ದು ಅಂತ ಹೇಳಿ ಅದಕ್ಕೋಸ್ಕರ ಒಂದು 10-12 ಕೋಳಿ ಇಟ್ಕೊಂಡಿದ್ದೀವಿ ಸರ್ ಅಷ್ಟೇ. ಇವಾಗ ಫಸ್ಟ್ ತುಂಬಾ ಇತ್ತು, ಸ್ಟಾರ್ಟ್ ಮಾಡಿದೆ ನಾನು ದುಡ್ಡು ಅಂತ ನೋಡಿದ್ದೆ ನಾಟಿ ಕೋಳಿಲಿ. ಈಗ ಹಸುಗಳೆಲ್ಲ ಮಾಡಿದ್ಮೇಲೆ ಮೇವಿಗೆ ತಿನ್ನಕ್ ಹಿಂಸೆ ಮಾಡುತ್ತೆ ಕೋಳಿ, ಒಂದ್ಸಲ ಹೋಗಿ ತಪ್ಪೆ ಮೇಲಿಂದ ಕಾಲಿಟ್ಟು ಅದ್ರ ಮೇವಿಗೆ ಇಟ್ಬಿಟ್ರೆ ಹಸು ಬಾಯ್ ಹಾಕಲ್ಲ ಮತ್ತೆ, ಆ ಹಿಂಸೆ ಆಯ್ತಿತ್ತು ಅಂದ್ಬಿಟ್ಟು ಕಮ್ಮಿ ಮಾಡಿದ್ವಿ ಸರ್. ಈಗ ಮತ್ತೆ ಮಾಡ್ಬೇಕು, ಆ ಕಡೆ ಬೇರೆ ಕಡೆ ಮತ್ತೆ ಶೆಡ್ ಮಾಡಿ ದೂರ ಮಾಡ್ಬಿಟ್ಟು ಮತ್ತೆ ಮಾಡ್ತೀನಿ ಸರ್ ಅದು. ಅದಕ್ಕೋಸ್ಕರ ಪ್ಯೂರ್ ನಾಟಿಗಳು ಒಂದು 10-12 ಇಟ್ಕೊಂಡಿದ್ದೀನಿ. ಗರಿಷ್ಠ ಎಷ್ಟು ಸಾಕಾಣಿಕೆ ಮಾಡಿದ್ರಿ ಸರ್? ಒಂದು 400-500 ಆಗಿತ್ತು ಮರಿಗಳು. ಅಂದ್ರೆ ನಾವು ಇನ್ಕ್ಯುಬೇಟರ್ ಆ ತರ ಏನಿಲ್ಲ, ನಾವೇ ತಾಯಿ ಕೋಳಿಯಿಂದ ಒಳ್ಳೆ ಮೊಟ್ಟೆಗಳು, ಕ್ವಾಲಿಟಿ ಮೊಟ್ಟೆಗಳು, ಒಂದು ದಪ್ಪ ದಪ್ಪ ಮೊಟ್ಟೆ ನೋಡಿ ಕೋಳಿ ಒಳ್ಳೆ ಕೋಳಿಗಳು ಕೂರಿಸಿ ಒಂದು 15-18 ಮರಿ ಮಾಡೋ ಕೋಳಿಗಳನ್ನ ಕೂರಿಸಿ ಕೂರಿಸಿ ಅದರಲ್ಲೇ ಮರಿ ಮಾಡಿಸಿ ಅದನ್ನ ಮತ್ತೆ ಆ ಕೋಳಿಗಳನ್ನ ಮರಿ ಮಾಡಿಸಿ ಆ ತರ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಅದರಿಂದ ಮರಿಗಳು ಉಳ್ಕೋತವೆ. ಇನ್ಕ್ಯುಬೇಟರ್ ಎಲ್ಲ ಮಾಡೋವೆಲ್ಲ ಜಾಸ್ತಿ ದಿನ ಉಳಿಯಲ್ಲ ಮರಿಗಳವು, ಈ ಕರೆಂಟಲ್ಲಿ ಮಾಡೋವೆಲ್ಲ. ಈ ತಾಯಿ ಕೋಳಿ ಹತ್ರ ಏನಿರುತ್ತೋ ಅದೇ ಪ್ಯೂರ್ ನಾಟಿ ಕೋಳಿ. ಕೋಳಿ ಸಾಕಾಣಿಕೆ ಮಾಡೋಂಥದ್ದು ಕಷ್ಟನೋ ಹೇಗೆ ಸರ್? ನಾಟಿಗಳಿಗೆ ತುಂಬ ಈಸಿ. ಅಂದರೆ ಈ ಥರ ತೋಟ ಇರಬೇಕು, ನಮ್ಮ ಥರ ಸಿಂಗಲ್ ಮನೆ ಇರಬೇಕು, ಅಕ್ಕಪಕ್ಕ ಯಾರು ತೊಂದರೆ ಏನು ಇರಬಾರ್ದು. ಹಾಂ, ಹಳ್ಳಿಗಳ ಸಾಕೋದ್ರೆ ಅದು ಯಾವುದೇ ನಾಟಿ ಕೋಳಿಯಷ್ಟು ತರಲೆ ಕೀಟ್ಲೆ ಯಾವುದೂ ಇಲ್ಲ. ನೀವು ಏನೇ 10 ಅಲ್ಲ 20 ಮೆಶ್ ಹಾಕಿದ್ರು ಅದು 6 ಹೋಗಿ ಹೋಗುತ್ತೆ ಹೊರಗಡೆ, ಅದು ಬೇಕು ಅಂದಾಗಲೇ ಹೋಗುತ್ತೆ, ಬೇಗಡ ಅಂದಾಗಲೇ ಬರುತ್ತೆ. ಸಿಕ್ಕಾಬಟ್ಟೆ ತೊಂದರೆ ಕೊಡ್ತಾವು. ಅಂದರೆ ಅದೇ ನಾವೇನು ಮೇವು ಹಾಕ್ಲೇಬೇಕು ಅಂತ ಕಾಯ್ಕೊಂಡು ಕೂತ್ಕೊಳ್ಳಲ್ಲ, ಅದಕ್ಕೇನು ನೆರಳು ಜಾಗ ಮಾಡಿಕೊಟ್ಬಿಟ್ರೆ ರೈಟ್ ಮನೆ ಕೊಳಕ್ಕೆ ಕೂತ್ಕೊಳ್ಳೋಕೆ ಒಂದು ಶೆಡ್ ಮಾಡ್ಬಿಟ್ರೆ ಸಾಕು. ಬೆಳಗ್ಗೆ ಹೋದ ಅದೇ ಆಹಾರ ಅದೇ ಹುಡ್ಕೊಂಡು ಮೇಯ್ಕೊಂಡು ಮುಂದೆ, ಅದ್ರದ್ದೇನು ಖರ್ಚು ಇಲ್ಲ ಸರ್. ಆ ಸಾಕರು ಬರೀ ಆದಾಯನೇ, ಅಂದ್ರೆ ತೋಟದ ಮನೆ ಆಗಿರ್ಬೇಕಷ್ಟೇ. ನಾಟಿ ಕೋಳಿಗಳ ಮೊಟ್ಟೆ ಮತ್ತೆ ಕೋಳಿಯನ್ನು ಹೇಗೆ ಮಾರಾಟ ಮಾಡ್ತಾ ಇದ್ರಿ? 470 ಮಾಡಿದೀನಿ, ಮಾರಿದೀನಿ 1 ಕೆಜಿ ನಾಟಿ ಕೋಳಿ. ಇನ್ನು ಮೊಟ್ಟೆಗಳು 15 ಒಂದು ಮೊಟ್ಟೆ ಹೆಂಗೆ ಮಾರಿದ್ದೀನಿ, ಚೆನ್ನಾಗಿತ್ತು ಸರ್. ನಾಟಿ ಕೋಳಿ ಇಲ್ಲೇ ಮಾರಾಟ ಮಾಡ್ತಿದ್ರು, ಬೇರೆ ಕಡೆ ತಗೊಂಡೋಗ್ತಿದ್ರು? ಎಲ್ಲೂ ತಗೊಂಡೋಗಿಲ್ಲ ಇದುವರೆಗೂ, ಇಲ್ಲೇ ಇಲ್ಲೇ ಬಂದು ತಗೊಂಡೋಗ್ತಾ ಇದ್ರೆ ಎಲ್ಲ. ಇನ್ನು ಜಿಮ್ ಅವರೆಲ್ಲ ಮೊಟ್ಟೆಗಳು ಇಲ್ಲೇ ಬರ್ತಾ ಇದ್ರು. ಇನ್ನು ನಾಟಿಗಳು ಇಲ್ಲೇ ಇವೆ ನಮ್ದು, ಇವೆ ಇದರಿಂದ ಈ ಕಡೆ ಎಲ್ಲ ಫಾರಂ ಮಾಡಿರೋ ಬೆಂಗಳೂರೆಲ್ಲ ಒಂದು 2 ನೋಡಿದವರೆಲ್ಲ ಅವರೇ ಬಂದು ಶನಿವಾರ ಭಾನುವಾರ ಆದರೆ ಅವರೇ ಬಂದು ತಗೊಂಡೋಗ್ತಿದ್ರು. ಇನ್ ಟೌನ್ ಅವರು, ಇನ್ ಸುತ್ತಮುತ್ತ ಹಳ್ಳಿಯವರು ನೋಡಿದವರೆಲ್ಲ ಬಂದು ಇಲ್ಲೇ ತಗೊಂಡೋಗ್ತಿದ್ರು ಸರ್. ಜಮೀನು ಎಷ್ಟು ಎಕರೆ ಇದೆ ಮತ್ತೆ ಏನೇನು ಬೆಳೆ ಮಾಡಿದಿರಿ? ಸರ್, ನಮ್ದು ಒಂದು 6 ಇದೆ ಒಂದೇ ಫ್ಲಾಟಲ್ಲಿ. ನಾವೀಗ ತೆಂಗು ಅಂದ್ರೆ ನಮ್ಮ ತಂದೆ ತಾಯಿ ಮಾಡಿದ ತೆಂಗು, ಈಗ ಬಾಳೆ ಸ್ವಲ್ಪ ಹಾಕಿದೀವಿ, ಇನ್ನು ನೇಪಿಯರ್ ನಾವು ಬೆಳ್ಕೊಂಡಿದೀವಿ, ಇನ್ನು ಜೋಳದ ಕಡ್ಡಿ ಹಾಕ್ತೀವಿ, ಇನ್ನು ಹಣ್ಣಿನ ಗಿಡಗಳು ನೆಟ್ಟಿದ್ದೀವಿ, ಇದು ಮಾಡಿದ್ದೀವಿ ಸರ್. ಇನ್ನು ರಾಗಿ ಟೈಮಲ್ಲಿ ರಾಗಿ ಹಾಕಿರ್ತೀವಿ, ಮೇವಿಗೋಸ್ಕರ ರಾಗಿ ಬೆಳೀತಾ ಇದೀವಿ ಸರ್. ರಾಗಿ ಎಷ್ಟು ಎಕರೆಗೆ ಹಾಕತ್ತೀರಿ ಸರ್? ಒಂದು 2 ಎಕರೆಗೆ ಹಾಕತ್ತೀವಿ ರಾಗಿನ. ಎರಡೆಕರೆ ರಾಗಿ, ಎರಡೆಕರೆ ಜೋಳ. ಜೋಳ ಹಾಕದಿ, ಜೋಳ ಅಂದ್ರೆ ರಾಗಿ ಕುಯ್ದ ತಕ್ಷಣ ಮಿಕ್ಕಿದ ಯಾವ ಟೈಮಲ್ಲಿ ಬೇಕಾದ್ರೂ ಜೋಳ ಹಾಕಬಹುದು. ರಾಗಿ ಅಂದ್ರೆ ಸೀಸನ್ ಅಲ್ಲಿ ಮಾತ್ರ ರಾಗಿ ಹಾಕಿರ್ತೀವಿ, ಇನ್ ಮಿಕ್ಕಿದ ಟೈಮಲ್ಲೆಲ್ಲ ಬರೀ ಜೋಳನೇ ಸರ್. ರಾಗಿ ಮನೆ ಬಳಕೆಗೆ ಮಾಡಿ ಹೆಚ್ಚಾಗುತ್ತಾ ಹೇಗೆ ಸರ್? ಇದೆ ಅಂದ್ರೆ ಈಗ ನಮ್ಮ ಬೆಂಗಳೂರಿನ ಮಕ್ಕವ್ರಿಗೆ ಅವರಿಗೆ ಇನ್ನ ನಾವು ಅಷ್ಟೇ ನಾವು ಬೆಳ್ಕೋತೀವಿ. ಹೆಚ್ಚಾಗುತ್ತೆ, ಹೆಚ್ಚಾದ್ರೂ ನಾವು ಯಾರಿಗೂ ಕೊಡೋಕೆ ಹೋಗಿ ಇಟ್ಕೊಂಡಿರ್ತೀವಿ. ಅಂದ್ರೆ ಹೋದ್ಸಲ ಹಾಕಿರ್ಲಿಲ್ಲ, ಈಗ ಸ್ವಲ್ಪ ಕಮ್ಮಿಯಾಗಿ ಈ ಸಲ ಹಾಕ ಇದು ಮಾಡ್ಬೇಕದ. ಇನ್ನು ಮುಂದೆ ಏನೇನು ಮಾಡಬೇಕು ಅನ್ನೋ ಆಲೋಚನೆ ಇದೆ ಸರ್? ಈ ಮುಂದೆ ಅದೇ ಅರಣ್ಯ ಕೃಷಿ ಮಾಡಬೇಕು ಅಂತ ಒಂದಿದೆ, ಅದು ಮಾಡಬೇಕು. ಅದು ಮುಂದಕ್ಕೆ ಅಂದರೆ ಅದಕ್ಕೆಲ್ಲ ಜಾಗ ನೋಡಿ ಕರೆಕ್ಟಾಗಿ ಮರಗಳು, ದೊಡ್ಡ ಮರಗಳು ಮಾಡಬೇಕು ಅಂತ ಇದೆ. ಇನ್ನು ಟಗರುಗಳು ಮಾಡಿದೆ, ಅದು ಸೇಲ್ ಮಾಡಿದೆ. ಟಗರುಗಳು ಅಂದೇ ಒಂದು ಚಿಕ್ಕ ಸಂಖ್ಯೆಯಲ್ಲಿ ಒಂದು 30 ಟಗರು ಕಟ್ಟೋ ಥರ ಮಾಡಿದೆ. ಸ್ಟಾರ್ಟಿಂಗ್ ಒಂದು 10 ತಂದ್ವಿ, ಅದು ಅದ್ರ ಬಗ್ಗೆ ತಿಳ್ಕೊಂಡು ಎಲ್ಲ ಇದು ಮಾಡಿದೆ. ಚೆನ್ನಾಗಿತ್ತು ಟಗರುಗಳು, ಒಂದು 6-7 ತಿಂಗಳಿಗೆ ಒಂದು 45 ಕೆಜಿವರೆಗೂ ಒಂದು ಹುಟ್ಟಿ ಟಗರು ಚೆನ್ನಾಗಿ ಸಾಕಿದೆ. ಈಗ ನೆಕ್ಸ್ಟ್ ಮಾಡಬೇಕು. ಈಗ ಈಗ ಒಂದು ಸ್ವಲ್ಪ ಒಂದು ರೀಸೆಂಟಾಗಿ ಒಂದೂವರೆ ತಿಂಗಳ ಹಿಂದೆ ಕೊಟ್ಟೆ, ಈಗ ಮತ್ತೆ ತಗೋಬರ್ಬೇಕು ಸರ್ ಟಗರುಗಳನ್ನ. ಎಷ್ಟು ತೂಕ ಇರೋಂಥದ್ದು ಅಥವಾ ಎಷ್ಟು ತಿಂಗಳು ಮರಿ ತಂದಿದ್ರಿ ಸರ್? ನಾವು ಎಷ್ಟು 11 ಕೆಜಿನ 12 ಕೆಜಿನ ಇತ್ತು ಮರಿಗಳು, ಆ ಒಂದು 8-9 ತಿಂಗಳಿಗೆ 40-45 ಕೆಜಿವರೆಗೂ ಮಾಡಿದೆ. ಬೀಡ ಏನು ಒಡಿಸಿರ್ಲಿಲ್ಲ, ಅದು ಬೀಜದಿಂದ ಬೀಜ ಒಡಿಸಿದ್ರೆ ಇನ್ನೂ ಚೆನ್ನಾಗಿರೋದು. ನಾವು ಕೊಂಬು ಬರಬೇಕು, ನಂಗೇನೋ ಒಂಥರ ನೋಡೋಕೆ ಒಂಥರ ಚೆನ್ನಾಗಿ ಕಾಣಬೇಕು ಅಂತ. ಆ ಗಿಡ ಒಡಿಸ್ಬಿಟ್ರೆ ಕೊಂಬು ಬೆಳೆಯಲ್ಲ, ಆ ಗಿಡ ಒಡಿಸ್ತಾರಿಂದ ಕೊಂಬೆಲ್ಲ ಒಂಥರ ನುಲ್ಕೊಂಡಂಗೆ ಒಂಥರ ನೋಡೋಕ್ಕೆ ಸಖತ್ತಾಗಿತ್ತು. ಆ ಥರ ಬರಬೇಕು ಅಂತಲೇ ಮಾಡಿ ಅವಕ್ಕೆ ಏನೇನು ಬೇಕು, ಒಂದೇ ಒಂದು ಚೂರು ಏನು ಕಮ್ಮಿ ಮಾಡ್ದಂಗೆ ಸಾಕಿದೆ ಸರ್. ಕೊಡಬೇಕಾದ್ರೂ ನಮ್ಮನೆ ಹೊಟ್ಟೆ ಹುರ್ಕಂಗೆ ಕೊಟ್ಟವ್ರೆ. ಹೆಂಗೆ ಒಂದು 6-7 ತಿಂಗಳಿಗೆ ಅಷ್ಟು ತೂಕ ಬರ್ಸ್ಲಿಕ್ಕೆ ಹೆಂಗ್ ಸಾಧ್ಯ ಆಯ್ತು, ಹೆಂಗೆ ಆರೈಕೆ ಮಾಡಿದ್ರಿ ಅದಕ್ಕೆ ಸರ್? ಅಂದ್ರೆ ಅದಕ್ಕೆ ಜೋಳ ಹಾಕ್ತಾ ಇದ್ವಿ, ಜೋಳ ಹಾಕಿ ಸೈಲೇಜು, ಹಸುಗೆ ಏನ್ ಕೊಡ್ತಾ ಇದ್ವು ಅದು ಸೈಲೇಜು, ಮತ್ತೆ ರಾಗಿ ಹುಲ್ಲು ಅದಕ್ಕೋಸ್ಕರ ಅಂತಾನೆ ಬೆಳೆದಿದ್ವಿ. ರಾಗಿ ಹುಲ್ಲು ಬೆಳಗ್ಗೆ ಸೈಲೇಜ್ ಹಾಕಿದ್ವಿ, ಸಂಜೆ ರಾಗಿ ಹುಲ್ಲು. ಅದಕ್ಕೆ ರಾಗಿ ಹುಲ್ಲು ತುಂಬಾ ಚೆನ್ನಾಗಿ ಫ್ಯಾಟ್ ಬರುತ್ತೆ ಟಗರುಗಳಿಗೆ. ಇನ್ ಜೋಳ ಇದೆಲ್ಲ ಮಿಕ್ಸ್ ಮಾಡಿ ಹಸು ಒಂದ್ ಸ್ವಲ್ಪ ತಿಂಡಿ ಎಲ್ಲ ಕೊಟ್ಕೊಂಡು ಹಾಕಿದ್ವಿ ಸರ್. ಎಷ್ಟು ತಿಂಗಳು ಸಾಕಾಣಿಕೆ ಮಾಡಿದೆ ಅಂದ್ರಿ ಸರ್? 8-9 ತಿಂಗಳು ಮಾಡಿದೆ. 8-9 ತಿಂಗಳಲ್ಲಿ 45 ಕೆಜಿ ವರೆಗೂ ತೂಕ ಬಂತು. ಬಂದಿತ್ತು. ಹೆಂಗ್ ಮಾರಾಟ ಮಾಡಿದ್ರಿ? ನಾವು ಅಂದ್ರೆ ಸಂತೆಗೆ ತಗೊಂಡೋಗಿದ್ರೆ ಒಳ್ಳೆ ಇನ್ನೂ ರೇಟ್ ಸಿಗೋದು. ಇಲ್ಲಿ ಬ್ರೋಕರ್ ಇದರಿಂದ ಅಂದ್ರೆ ನಾವು 4 ಟೈಮ್ಗೆ ಸಂತೆಗೆ ಹೋಗಕ್ಕಾಗಲ್ಲ. ಅಂದ್ರೆ ಅವು 2-3-4 ಒಟ್ಟಿ ಒಟ್ಟಿಗೆ ತಗೊಂಡೋಗಕ್ಕಾಗ್ತಿರ್ಲಿಲ್ಲ, ಯಾಕಂದ್ರೆ ಅಷ್ಟು ಈಗ ನಮ್ಮ ತೂಕ ಆಮೇಲೆ ಸಖತ್ ರ್ಯಾಶು. ಈಗ ನಾವೇ ಕ್ಲೀನ್ ಮಾಡೋಕೆ ನಮ್ಮನೆ ಮೇಲೆ ತಗ್ ಬಿಡ್ತಿರ್ಲಿಲ್ಲ, ಗುದಿಯಾಕ್ ಬರೋವು. ಆ ತರ ಈ ಇಟ್ಕೊಂಡು ಹೋಗಕ್ಕಾಗಲ್ಲ ಅನ್ಬಿಟ್ಟು ಇಲ್ಲೇ ಸೇವ್ ಇದು ಮಾಡಿದ್ರಿ, 17 ಸಾವಿರದಂಗೆ ಕೊಟ್ಟಿ ಸರ್. ಎಷ್ಟು ಲಾಭ ಆದಂಗಾಯ್ತು ಸರ್? ಲಾಭ ಅಂದ್ರೆ ಅದ್ ಲೆಕ್ಕ ಹಾಕಿಲ್ಲ, ಖರ್ಚು ಎಷ್ಟಾಯ್ತು ಅಂದ ಲೆಕ್ಕನೇ ಹಾಕ್ಲಿಲ್ಲ. ಲಾಭ ಅಷ್ಟು ತಂದಿದ್ದು ಎಷ್ಟಕ್ಕೆ ತಂದು? ಒಂದ್ 7-8 ಸಾವಿರ ತಂದಿದ್ದೆ ಸರ್. ಮರಿ 7 ಸಾವಿರ ತಂದ್ರೆ ಹೆಚ್ಚು ಕಮ್ಮಿ ಡಬಲ್ ಗಿಂತಲೂ ಜಾಸ್ತಿ ಆಯ್ತು. ಹೌದು ಅಲ್ವಾ? 7 ತಿಂಗಳಿಗೆ ಒಳ್ಳೆ ಲಾಭ ಅಲ್ವಾ? ಹೌದು ಸರ್, ಲಾಭ ಆಗಿದೆ. ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚು ಟಗರು ಸಾಕ್ಬೇಕು ಅಂತ ಇದೆಯಾ? ಹೇಗೆ? ಹೌದು ಸರ್, ಟಗರು ಸಾಕ್ಬೇಕು, ಸಾಕ್ತೀವಿ. ಅದನ್ನು ಸ್ಟ್ಯಾಂಡ್ ಎಲ್ಲ ರೆಡಿ ಇದೆ, ತರಬೇಕಷ್ಟೇ. ಒಂಚೂರು ಈ ಹಸುಗಳ್ದು ಈ ಕಡೆ ಗಮನ ಕೊಟ್ಟವಲ್ಲ ಅನ್ಬಿಟ್ಟು, ಅಂದ್ರೆ ನಾವೇ ಎಲ್ಲ ಕೆಲಸನೂ ಮಾಡ್ಬೇಕು ಅಂದಾಗ ಒಂಚೂರು ಹಿಂಸೆ ಆಗುತ್ತೆ. ಅದಕ್ಕೆ ಒಂದ್ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾ ಇದೀವಿ ಸರ್. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ನಿಮ್ಮ ಒಂದು ಆಸಕ್ತಿಯನ್ನ ಗಮನಿಸಿ ನಿಮಗೆ ಅತ್ಯುತ್ತಮ ಯುವ ಕೃಷಿಕ ಅಂತ ಹೇಳಿ ಪ್ರಶಸ್ತಿಯನ್ನ 2024 ಸಾಲಿನಲ್ಲಿ ನೀಡಿದೆ. ಈ ಪ್ರಕ್ರಿಯೆ ಹೇಗಿತ್ತು? ನಾನಂದ್ರೆ ಕೃಷಿ ಮೇಳಕ್ಕೆ ಹೋಗ್ತಾ ಇದ್ದೆ, ನೋಡ್ತಾ ಇದ್ದೆ ಅಲ್ಲಿ ಇದು ಏನೋ ಒಂಥರ ಖುಷಿ ನೋಡಕ್ಕೆ ನಮ್ಮ ರೈತರು ಸಂತೆ ತರ. ಅದು ಅವಾಗ ಅನ್ಕೋತಾ ಇದ್ದೆ ನಾವು ಏನಾದ್ರು ಮಾಡ್ಬೇಕಲ್ಲ ಮಾಡ್ಬೇಕಲ್ಲ ಅಂತ. ಅದೇನೋ ಶ್ರಮ ಪಟ್ಟು ಮಾಡಿದ್ಕೆ ಸಾಕಿದೆ ಸರ್. ಅರ್ಜಿ ಹಾಕಿದ್ರಾ? ಹೇಗೆ ಸರ್ ಅರ್ಜಿ ಹಾಕಿದ್ದೆ ಸರ್. ಅರ್ಜಿ ಹಾಕಿದ್ರಿ, ಆನಂತರ ಏನೇನು ಪ್ರಕ್ರಿಯೆಗಳು ನಡೆದ ಸರ್? ಅಂದ್ರೆ ಬಂದು ಫೋಟೋ ಎಲ್ಲ ತೆಗೆದು ನೋಡಿದ್ರು, ಏನೇನು ಮಾಡಿದೀವಿ ಅಂತ ರಿಯಾಲಿಟಿ ಚೆಕ್ ಮಾಡಿ ಎಲ್ಲ ನೋಡಿ ಎಲ್ಲ ಕೇಳಿ ಎಲ್ಲ ಮಾಡಿ ಸೆಲೆಕ್ಟ್ ಮಾಡವ್ರೆ ಸರ್. ಪ್ರಶಸ್ತಿ ತಗೊಂಡಾಗ ಏನು ಅನಿಸ್ತು ನಿಮಗೆ ಅಲ್ಲಿ ಹೋಗಿ? ಸರ್ ಅಂದ್ರೆ ಈಗ ಪ್ರಶಸ್ತಿ ಅಂದ್ರೆ ಈಗ ನಮ್ಮ ಮನೆಯವ್ರ ಸಹಕಾರ, ಎಲ್ಲಾರ ಸಹಕಾರದಿಂದನೂ ಬಂದಿರೋದು. ಈಗ ನಮ್ಮ ಸ್ನೇಹಿತರು ಲಕ್ಷ್ಮೀಶಾಂತ್ ಅವ್ರೆ, ಅವ್ರು ಹೇಳಿರೋ ಮಾಹಿತಿಗಳು, ಈಗ ನಮ್ಮ ತಂದೆಯವರು ಅಷ್ಟೇ. ಈಗ ನಾನು ಎಷ್ಟು ಮಾಡಿದ್ದೀನೋ ನಮ್ಮ ತಂದೆ ಅದು ಜಾಸ್ತಿ ಮಾಡಿದ್ದಾರೆ. ಈಗ ನಮ್ಮ ಮನೆಯಲ್ಲೂ ಆಗಿರ್ಬೋದು, ನಾ ಇಲ್ದೇವ್ರು ನಮ್ಮ ತಾಯಿ ಆಗಿರ್ಬೋದು, ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ನೋಡ್ಕೋತಾರೆ. ಶ್ರಮ ತುಂಬಾ ಇದೆ, ಯಾಕಂದ್ರೆ ನಿದ್ದೆಗಟ್ಟೆಲ್ಲ ಮಾಡಿದ್ದೀವಿ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ. ತಿರುಗಿ ನೋಡಿದಾಗ ಎಲ್ಲ ಒಂದ್ ಕಡೆ ಖುಷಿ ಆಗುತ್ತೆ, ನಾವೇನೋ ಮಾಡಿದೀವಪ್ಪ ಜೀವನದಲ್ಲಿ ಅಂತ. ನಿಮ್ಮ ತಂದೆ ಮತ್ತೆ ತಾಯಿ ನಿಮ್ಮ ಕೆಲಸಕ್ಕೆ ಹೇಗೆ ನೆರವಾಗ್ತಾರೆ ಮತ್ತೆ ಹೇಗೆ ಪ್ರೋತ್ಸಾಹ ಕೊಡ್ತಾರೆ? ಸರ್ ಸ್ಟಾರ್ಟಿಂಗ್ ಬೇಡ ಬೇಡ ಅಂತ ಇದ್ರು ಅವರು, ಯಾಕಂದ್ರೆ ಕೃಷಿ ಅಂದ್ರೆ ಶ್ರಮ ಬೀಳ್ಬೇಕು, ಸಿಟಿಲಿ ಬೆಳೆದಿದ್ಯಾ ನಿನ್ ಕೈಲಿ ಆಗಲ್ಲ ಹಂಗೆ ಹಂಗೆ ಅಂತ. ನಮ್ಮ ತಂದೆ ನಮ್ಮ ತಾಯಿ ಇಲ್ಲ ನೀನ್ ಏನ್ ಮಾಡ್ತೀಯ ಮಾಡು ಅಂತ ಹೇಳೋರು. ಈಗ ಎಲ್ಲರೂ ಖುಷಿ ಪಡ್ತಾರೆ ಸರ್, ಎಲ್ಲರೂ ಎಲ್ಲಾನು ಸಹಕಾರ. ಈಗ ನಾವು ಈ ಕೆಲಸ ಇವರೇ ಮಾಡ್ಬೇಕು ಅವರೇ ಮಾಡ್ಬೇಕು ಅಂತಲ್ಲ, ಆ ಕೆಲಸ ಏನ್ ಪೆಂಡ್ ಇರ್ತೀವಿ ಎಲ್ಲ ಹೋದಾಗ ನೋಡಿದಾಗ ಆ ಕೆಲಸ ಮುಗಿಸ್ಬೋತಾರೆ. ಆ ತರ ಈಗ ತಪ್ಪೆ ಹಾಕಿದ್ರೆ ಈಗ ನಾನೇ ಹೋಗಿ ಬಾಚ್ಬೇಕು ಅಂತಿಲ್ಲ, ಅಲ್ಲಿ ಹೋದಾಗ ನಮ್ಮ ತಂದೆಯವರು ಅವರು ಬಾಚ್ಬೋತಾರೆ. ಆ ತರ ಎಲ್ಲರೂ ಒಂದೊಂದು ಕೆಲಸನ ಇದು ಮಾಡಿದಾಗ್ಲಿಂದ ಈಗ ಅವರೇ ಮಾಡ್ಬೇಕು ಇವರೇ ಮಾಡ್ಬೇಕು ಅಂದ್ರೆ ಮಾಡೋಕ್ಕಾಗಲ್ಲ. ಈಗ ಯಾರ ಟೈಮಲ್ಲಿ ಆ ಟೈಮಲ್ಲಿ ಯಾರು ಇರ್ತಾರೋ ಅವ್ರು ಮಾಡಿದ್ರೆ ಕೆಲಸ ಅಲ್ಲಲ್ಲಿ ಕ್ಲಿಯರ್ ಆಗುತ್ತೆ. ಎಲ್ಲರೂ ಇದರಿಂದ ಮಾಡಿದೀವಿ ಸರ್. ಮುಂದಿನ ದಿವಸಗಳಲ್ಲಿ ಇನ್ನು ಏನೇನು ಮಾಡಬೇಕು ಅಂತ ಆಲೋಚನೆ ಇದೆ ಸರ್, ಹಿಂದೆ ಓರಿಗಳು ಕಟ್ಟಬೇಕು ಅಂತ ಆಸೆ ಇದೆ, ಅದೊಂದು ಮಾಡ್ಬೇಕು ಸರ್. ಈಗ ನಮ್ಮೂರ ಪಕ್ಕದ ಜಾತ್ರೆ ನಡೆಯುತ್ತೆ, ಬುಕ್ಕನ್ ಬೆಟ್ಟ ಜಾತ್ರೆ ಅಂತ, ಅಲ್ಲಿ ಓರಿಗಳು ನಿಲ್ಲಿಸ್ಬೇಕು ಅಂತ ಆಸೆ ಇದೆ. ಮುಂದಿನ ದಿನಗಳು ಅದು ಮಾಡಬೇಕು. ಇನ್ನು ಎತ್ತಿನ ಗಾಡಿಗಳೆಲ್ಲ ತರಬೇಕು ಅಂತ ಆಸೆ ಇದೆ. ಈಗ ಒಂಥರ ಹಳ್ಳಿ ಜೀವನ ಅಂದರೆ ಪೂರ್ತಿ ಹಳೆ ಕಾಲದ ಜೀವನ ಥರ ಇರಬೇಕು ಅಂತ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಸರ್, ಮಾಡ್ತೀನಿ ಮುಂದಿನ ದಿನ. ಒಳ್ಳೆಯದು, ಆದರ್ಶ ಕೃಷಿ ಮಾಡಬೇಕು ಅಂತ ಹೇಳಿ ಬಂದು ಇಲ್ಲಿ ಯಶಸ್ಸನ್ನು ತಾವು ಕಂಡಿದ್ದೀರಿ. ಭಾಳ ಚೆನ್ನಾಗಿ ಹೈನುಗಾರಿಕೆ ಮತ್ತು ಪಶುಸಂಗೋಪನೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ. ಇದನ್ನು ಗುರುತು ಮಾಡಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ 2024 ಸಾಲಿನ ತಾಲೂಕು ಮಟ್ಟದ ಅತ್ಯುತ್ತಮ ಯುವ ಪ್ರಗತಿಪರ ಕೃಷಿಕ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದೆ. ಇದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮಗೂ ಅಷ್ಟೇ, ನಿಮ್ಮ ಆಕಾಶವಾಣಿಯಾಗಿರುವ ನಿಮಗೆ, ನಮ್ಮ ಕೆವಿಕೆ ಕಂದ್ಲಿ ಅವರು, ಅವರು ಕೃಷಿ ಇಲಾಖೆಯಿಂದನೂ ಅಷ್ಟೇ ತುಂಬ ಸಹಕಾರ ಕೊಟ್ಟಿದ್ದಾರೆ. ಏನಾದ್ರು ಹೋದರೂ ಅಷ್ಟೇ, ಮಾಹಿತಿ ಕೊಡೋದಾಗಲಿ ಇದು ಮಾಡೋದಾಗಲಿ, ಅರುಣ್ ಸರ್ ಅವರೆಲ್ಲ ಇದ್ದಾರೆ. ಏನೇ ಇದ್ರು ಒಂದು ಫೋನ್ ಮಾಡೋರು ಇಷ್ಟು ಮಾಹಿತಿ ಎಲ್ಲ ಕೊಡ್ತಾರೆ ಸರ್. ಎಲ್ಲ ಸಹಕಾರದಿಂದನೇ ಇದಾಗಿರೋದು, ಯಾಕಂದರೆ ನಾವು ಒಬ್ಬನೇ ಮಾಡ್ತೀನಿ ಅಂತ ಹೋದ್ರೆ ಅದೇನಾಗಲ್ಲ. ಎಲ್ಲರಿಗೂ ತುಂಬಿರೋದೇ ಧನ್ಯವಾದಗಳು ಸರ್. ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತೀರಾ? ಹೌದು ಸರ್, ಖಂಡಿತ ಕೇಳ್ತೀವಿ. ನಾವು ಹಾಲ್ ಕರಿಯಕ್ಕೆ ಹೋದಾಗ ಫಸ್ಟ್ ಆನ್ ಮಾಡಿ ಇಟ್ಕೊಳ್ಳೋದೆ ಅದು, ಆನ್ ಮಾಡ್ಕೊಂಡು ಕೇಳ್ಕೊಂಡು. ನಮ್ಮ ತಂದೆ ಫಸ್ಟ್ ತಗೊಂಡೋಗೋದೆ FM ಕೈಲವರು ತಗೊಂಡೋಗಿ ಅಲ್ಲಿ ಕೊಟ್ಟಿಗೆ ತನ ಇಟ್ಟಿರ್ತೀವಿ ಕೇಳ್ಕೊಂಡು. ಯಾಕಂದರೆ ಎಷ್ಟೊಂದು ಸಲ ಈಗ ನಾವು ಹೈನುಗಾರಿಕೆ ಮಾಡಿದಾಗಲೂ ಅಷ್ಟೇ ಎಷ್ಟೊಂದು ಜನ ಮಾತಾಡ್ತಾ ಇರ್ತಾರೆ, ಅವೆಲ್ಲ ಕೇಳ್ಕೊಂಡಿದ್ದೀವಿ. ಯಾಕಂದರೆ ಇದಕ್ಕಿಂತ ಮುಂಚೆನೂ ಕೇಳ್ತಾ ಇದ್ವಿ, ಅಂದರೆ ಮೊಬೈಲಲ್ಲಿ ಅಷ್ಟು ಇದು ಬರ್ತಿದೆ, ನೀವು FM ಇದು ಮಾಡಿದ್ಮೇಲೆ ಅದನ್ನ ಇವಾಗ ಎಷ್ಟೊಂದು ಕೇಳ್ತಾ ಇರ್ತೀವಿ. ಯಾಕಂದ್ರೆ ಅವರವರು ಮಾಡಿರೋದನ್ನ ತಿಳ್ಕೊಬೇಕು, ಯಾಕಂದ್ರೆ ಕೃಷಿ ಅಂದರೆ ದಿನೇ ದಿನೇ ಕಲಿತಾ ಇರಬೇಕನ್ನ ಎಷ್ಟೊಂದು ಜನ ಹೇಳ್ದಾಗ ಕೇಳ್ಕೊಂಡು ಅದನ್ನೂ ಅಳವಡಿಸ್ಕೊಂಡಿದ್ದೀವಿ ಸರ್. ಈಗ ಎಲ್ಲರೂ ರೈತರು ಮಾತಾಡೋದನ್ನೆಲ್ಲ ಕೇಳ್ಕೊಳೋದ್ರಿಂದನೇ ಒಂದೊಂದು ಮಾಹಿತಿಗಳು ಸಿಕ್ಕಿರೋದು. ಅವರೆಲ್ಲದಿಂದ ನಮ್ಮ ಆಕಾಶವಾಣಿಯಿಂದ ತುಂಬ ಹೆಲ್ಪ್ ಆಗಿದೆ ಸರ್. ಒಳ್ಳೆಯದು ಆದರ್ಶ ಅವರೇ, ನೀವು ಏನು ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯನ್ನು ಮಾಡ್ತಾ ಇದ್ರೋ ಇದರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ. ನಿಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಲಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಕೇಳುಗರೆ, ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ನೀಡುವ ತಾಲೂಕು ಮಟ್ಟದ ಯುವ ರೈತ ಪ್ರಶಸ್ತಿಗೆ ಭಾಜನರಾಗಿರುವ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿ ಮಾದಿಹಳ್ಳಿ ಗ್ರಾಮದ ಯುವ ಕೃಷಿಕ MS ಆದರ್ಶ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಆಕಾಶವಾಣಿ ಹಾಸನ. ಈಗ ವೇಳೆ 7:19:52. ಕೇಳುವರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಇದೇ 4ರಂದು ಸಕಲೇಶಪುರದಲ್ಲಿ ಹಮ್ಮಿಕೊಳ್ಳುತ್ತಿರುವ ಕಾಫಿ ಸಂಸ್ಕೃತಿ ಕುರಿತು ಮಾಹಿತಿ. ಪ್ರಾಯೋಜಕರು ಸೆವೆನ್ ಬೀನ್ ಟೀಮ್ ಸಕಲೇಶಪುರ. ಕೇಳುಗರೆ, ಕಾಫಿ ಬೆಳೆಯುವ ಪ್ರದೇಶಗಳಲ್ಲಿ ಉತ್ಪಾದನೆ ಕಮ್ಮಿ, ಜೀವನ ಮಾಡೋದ್ ಕಷ್ಟ, ಸಾಲದ ಸಮಸ್ಯೆ ಹೆಚ್ಚಿಗೆ ಆಗ್ತಾ ಇದೆ ಅನ್ನೋ ತರ ನಾವು ಮಾತುಗಳನ್ನ ಕೇಳ್ತಾ ಇರ್ತೀವಲ್ವಾ. ಆದ್ರೆ ತಂತ್ರಜ್ಞಾನಗಳನ್ನ ವ್ಯವಸ್ಥಿತವಾಗಿ ಉಪಯೋಗಿಸಿಕೊಂಡು ಉತ್ಪಾದನೆಯನ್ನ ಹೆಚ್ಚಿಗೆ ಮಾಡಿಕೊಂಡು ಗುಣಮಟ್ಟದ ಉತ್ಪನ್ನವನ್ನ ಪಡೆದುಕೊಂಡು ಆರ್ಥಿಕ ಪರಿಸ್ಥಿತಿಗಳನ್ನ ಸುಧಾರಣೆ ಮಾಡಿಕೊಳ್ಬಹುದು ಅನ್ನೋದಕ್ಕೆ ಈಗ ಶುರುವಾಗಿದೆ ಸೆವೆನ್ ಬೀನ್ ಟೀಮಿನ ಪ್ರಯತ್ನಗಳು. 2024ರಲ್ಲಿ ತರಗತಿಗಳು ಶುರುವಾಗಿದ್ದಾವೆ. 11 ಕಡೆಗೆ ಕಾಫಿ ಬೆಳೆಗಾರರ ತೋಟದಲ್ಲಿ ಕಾರ್ಯಕ್ರಮಗಳು ಜರುಗಿದವೆ. ಇದಕ್ಕಿಂತ ಹಿಂಚನ್ನು ಬೇರೆ ಬೇರೆ ಪ್ರಯತ್ನಗಳಿಂದ ಕಾಫಿ ಬೆಳೆಗಾರರು ಒಳ್ಳೆಯ ಪ್ರತಿಫಲವನ್ನ ಕಂಡಿದ್ದಾರೆ. ಬರುವ 4ನೇ ತಾರೀಕು ಸಕಲೇಶಪುರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಕಾಫಿ ಸಂಸ್ಕೃತಿ ವಿಚಾರ ಸಂಕಿರಣ ನಡೀತಾ ಇದೆ. ಈ ಕುರಿತಂತೆ ಈಗ ಸ್ವಲ್ಪ ಹೊತ್ತು ವಿಚಾರ ಪ್ರಸ್ತಾಪ ಸೆವೆನ್ ಬೀನ್ ಟೀಮಿನ ಖಜಾಂಚಿಯಾಗಿರುವ ಸಿಎಸ್ ಮಹೇಶ್ ಅವರಿಂದ. ಮಹೇಶ್ ಅವರೇ, ಈಗ ಒಂದು ತಂಡ ಮಾಡಿದಿರಲ್ಲ, ಸೆವೆನ್ ಬೀನ್ ಟೀಮ್ ತರಬೇತಿ ಕೊಡ್ತಾ ಇದ್ರಲ್ಲ, ಎಷ್ಟು ಜನ ಇದ್ದಾರೆ? ಸರ್, ಈ ಸೆವೆನ್ ಬೀನ್ ಟೀಮ್ ಒಂದು ಸಂಸ್ಥೆಯಲ್ಲಿ ನಾವು 8 ಜನ ಸದಸ್ಯರಿದ್ದೀವಿ. ಅದರಲ್ಲಿ ಡಾಕ್ಟರ್ ಎನ್ ಕೆ ಪ್ರದೀಪ್ ರವರು ಅಧ್ಯಕ್ಷರಾಗಿ, ಡಾಕ್ಟರ್ ಧರ್ಮರಾಜ್ ಅವರು ಚೇರ್ಮನ್ ಆಗಿ, ಯು ಎಂ ತೀರ್ಥಮಲ್ಲೇಶ್ ಅವರು ಉಪಾಧ್ಯಕ್ಷರಾಗಿ, ಮುರಳೀಧರ್ ಎಸ್ ಬಕ್ರವಳ್ಳಿ ಅವರು ಕಾರ್ಯದರ್ಶಿಯಾಗಿ, ನಾನು ಟ್ರೆಸರರ್ ಆಗಿ, ಮತ್ತೆ ಇನ್ನ ಉಳಿದಂತೆ ಎಚ್ ಎಚ್ ಉದಯ್ ಮತ್ತೆ ಕೆ ಎನ್ ಸುಬ್ರಹ್ಮಣ್ಯ ಮತ್ತೆ ಎನ್ ಬಿ ಉದಯ್ ಕುಮಾರ್ ಟ್ರಸ್ಟಿಗಳಾಗಿ ಎಲ್ಲರೂ ಸಹ ಒಟ್ಟಾಗಿ ಒಂದು ಸಮಾನ ಮನಸ್ಕರಾಗಿ ಕೆಲಸವನ್ನು ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಬೇರೆ ಬೇರೆಯವರ ತೋಟಗಳಲ್ಲಿ ಕಾರ್ಯಕ್ರಮವನ್ನು ಮಾಡ್ಕೊಂತ ಬಂದಿದ್ರಿ. ಪ್ರತಿ ತರಗತಿಗೂ ಎಷ್ಟು ಜನ ಕಾಫಿ ಬೆಳೆಗಾರರು ಬರ್ತಾರೆ? ನಮ್ಮ ತರಗತಿಗೆ ಬಂದಂತ ವಿದ್ಯಾರ್ಥಿಗಳು ಅಂತಲೇ ಕರಿತಾ ಇದೀವಿ. ಈ ಸತಿ ತರಗತಿಯಲ್ಲಿ ಹೆಚ್ಚು 142 ಜನ ವಿದ್ಯಾರ್ಥಿಗಳು ಇದ್ದಾರೆ. ಅದ್ರ ಜೊತೆಗೆ ನಮಗೆ ಗೆಸ್ಟ್ಗಳಿಗೂ ಸಹ ಬರಕ್ಕೆ ಅವಕಾಶ ಇರ್ತದೆ. ಗೆಸ್ಟ್ಗೆ ಒಂದು ಎಂಟ್ರೆನ್ಸ್ ಫೀಸ್ ಅಂತ ಹೇಳಿ ಫಿಕ್ಸ್ ಮಾಡಿರ್ತೀವಿ. ಒಟ್ಟು ಒಂದು 200 ಜನ ಅವತ್ತಿನ ತರಗತಿಯಲ್ಲಿ ಪಾಲ್ಗೊಂಡಿದ್ದಾರೆ. ಕಾಫಿ ಸಂಸ್ಕೃತಿ ಕಾರ್ಯಕ್ರಮ ಬರುವ 4ನೇ ತಾರೀಕು ಸಕಲೇಶಪುರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ. ನೋಂದಣಿ ಮಾಡಿಸ್ಕೊಳ್ಬೇಕು ಮುಂಚಿತವಾಗಿ ಅಲ್ವಾ? ಖಂಡಿತ, ಹೌದು. ನೋಂದಣಿ ಮಾಡಿಸ್ಕೊಂಡ್ರೆ ಮಾತ್ರ ಅಲ್ಲಿ ಅವಕಾಶ ಇರ್ತದೆ. ಅವತ್ತಿನ ದಿನ ಬಂದು ನಾನು ಬರ್ತೀನಿ ಅಂತಂದ್ರೆ ಅದಕ್ಕೆ ಅವಕಾಶ ಇರೋದಿಲ್ಲ. ಯಾಕಂದ್ರೆ ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡಬೇಕು, ಮತ್ತೆ ಅಲ್ಲಿ ಬಂದಂತ ವಿದ್ಯಾರ್ಥಿಗಳಾಗಿರ್ಬೋದು, ಪ್ರತಿಯೊಬ್ಬರಿಗೂ ಸಹ ಒಂದು ಒಳ್ಳೆಯ ವಾತಾವರಣವನ್ನ ಸೃಷ್ಟಿ ಮಾಡಿ ಅವರಿಗೆ ಒಂದು ಒಳ್ಳೆಯ ಕಾಫಿ ಆಗಿರ್ಬೋದು, ಒಳ್ಳೆಯ ಊಟದ ವ್ಯವಸ್ಥೆ ಆಗಿರ್ಬೋದು, ಬೆಳಗಿಂದ ಸಂಜೆವರು ಕೂರ್ಬೇಕಾದ್ರಿಂದ ಒಳ್ಳೆಯ ಆಸನವನ್ನು ಸಹ ಅವರಿಗೆ ಮಾಡಿಕೊಡುವ ವ್ಯವಸ್ಥೆಯಲ್ಲಿ ಒಳ್ಳೆಯ ಜ್ಞಾನ. ಧರ್ಮರಾಜ್ ಅವರು ಹೇಳದಂತೆ ಇವತ್ತಿನ ಯುವ ಜನಾಂಗವನ್ನ ನಾವು ಕಾಫಿ ಕೃಷಿಯಲ್ಲಿ ಅವರು ತೊಡಗಿಸಿಕೊಳ್ಬೇಕು, ಆರ್ಥಿಕವಾಗಿ ಸದೃಢವಾಗಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಇಂಥ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಕಾಫಿ ಸಂಸ್ಕೃತಿ ಕಾರ್ಯಕ್ರಮಕ್ಕೆ ನೀವು ರಿಜಿಸ್ಟರ್ ಮಾಡಬೇಕು ಅಂತ ಅಂದ್ರೆ 9008-4274 ಹಾಗೆ 9845613145 ಮತ್ತೊಂದು ನಂಬರು 9148-6-10-20 ಈ ಮೂರು ನಂಬರ್ನಲ್ಲಿ ಯಾವ್ದಾರ ಒಂದು ನಂಬರ್ಗೆ ನೀವು ಕರೆಯನ್ನ ಮಾಡಿ ನಿಮ್ಮ ಒಂದು ದಿನದ ಸದಾವಕಾಶವನ್ನ ಈ ಕಾಫಿ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ, ಅವತ್ತಿನ ದಿನಕ್ಕೆ 2 ದಿನ ಮುಂಚಿತವಾಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದೀವಿ. ವಿಚಾರ ಸಂಕಿರಣ ಒಂದಾಯ್ತು, ವಸ್ತು ಪ್ರದರ್ಶನ ಇರುತ್ತೆ, ಪುಸ್ತಕದ ಬಿಡುಗಡೆ ಇರುತ್ತೆ, ಮತ್ತೆ ಸಂವಾದನೂ ಇರುತ್ತಲ್ವಾ? ಹೌದು, ಖಂಡಿತ. ಕಾಫಿ ಬೆಳೆಗಾರರು ತಮ್ಮ ಸಮಸ್ಯೆಗಳನ್ನ ತೋಡ್ಕೊಳ್ಬಹುದು, ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ ಅವಕಾಶಗಳು ಏನೇನಿದಾವೆ ಅಂತ ಅನ್ಕೊಂಡು ತಜ್ಞರು ತಿಳಿಸ್ತಾರೆ. ಇದೊಂದು ಒಳ್ಳೆ ಸದಾವಕಾಶ. ಸುಮ್ಮನೆ ಜನಜಂಗಳು ಅನ್ನೋದಕ್ಕಿಂತ ಆಯ್ದ ಆಸಕ್ತ ಕಾಫಿ ಬೆಳೆಗಾರನ್ನು ಮಾತ್ರ ಆಮಂತ್ರಿಸ್ತಾರೆ, ಆಮಂತ್ರಿಸ್ತಾ ಇದ್ದೀವಿ. ಅವರಿಗೆ ತರಬೇತಿಯನ್ನ ಬಹಳ ಚೆನ್ನಾಗಿ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ. ಹೌದು, ಸಂಪರ್ಕ ಮಾಡ್ಲಿ, ಪ್ರಯೋಜನಗಳನ್ನ ಮಾಡ್ಕೊಳ್ಳಿ. ನಾವು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿಯ ಚಿತ್ರಣವನ್ನ ಸೆರೆ ಹಿಡಿತೇವೆ. ವಿಷಯವನ್ನ ತಿಳಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಇದೇ 4ರಂದು ಸಕಲೇಶಪುರದಲ್ಲಿ ಹಮ್ಮಿಕೊಳ್ಳುತ್ತಿರುವ ಕಾಫಿ ಸಂಸ್ಕೃತಿ ಕುರಿತು ಮಾಹಿತಿ ಕೇಳಿದಿರಿ. ಪ್ರಾಯೋಜಕರು ಸೆವೆನ್ ಬೀನ್ ಟೀಮ್ ಸಕಲೇಶಪುರ. ಆಕಾಶವಾಣಿ ಹಾಸನ. ಈಗ ವೇಳೆ 7:25:06. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಗೀತಗಾನ. ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ಹಾಸನದ ಬಿಎಂ ರಸ್ತೆಯ ತಣ್ಣೀರು ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9620004782. ಅಜ್ಜ, ಕಣ್ಮಣಿ ಅಂದ್ರೆ ಏನು? ತುಂಬಾ ಮುದ್ದು, ಥೇಟ್, ನಿನ್ನ ಹಾಗೆ. ಅಪ್ಪ, ಆನ್ಲೈನ್ ಫಾರೆಕ್ಸ್ ಟ್ರೇಡಿಂಗ್ ನಲ್ಲಿ ಬೆಸ್ಟ್ ಆಫರ್ಸ್, ಹೈ ರಿಟರ್ನ್ಸ್, ಬೋನಸ್ ಡೆಪಾಸಿಟ್ ಮತ್ತು ಇನಾಮು ಗೆಲ್ಲುವ ಅವಕಾಶ. ಮಾಡಿದ್ದುಣ್ಣೋ ಮಹಾರಾಯ ಅಂದ್ರೆ ತೊಂದ್ರೆ ಮನೆ ಕರೆದಂಗೆ ನಿನ್ನ ಅಪ್ಪನ ಹಾಗೆ. ಆರ್ಬಿಐ ಹೇಳುತ್ತೆ, ಆಕರ್ಷಕ ಆಫರ್ಸ್ ನ ದುರಾಸೆ ತೋರಿಸುವವರ ಅನಧಿಕೃತ ಪ್ಲಾಟ್ಫಾರ್ಮ್ಸ್ ನಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಮಾಡೋದಂದ್ರೆ ಕಾಲ್ ಮೇಲೆ ಚಪ್ಪಡಿ ಕಲ್ಲು ಇಳಿದಂತೆ. ಹಾಗಂದ್ರೇನು? ಇವರನ್ನೇ ಕೇಳು. ಗೊತ್ತಾಯ್ತು ಅಪ್ಪ, ಆರ್ಬಿಐ ಹೇಳುತ್ತೆ. ಜಾಣರಾಗಿರಿ, ಜಾಗರೂಕರಾಗಿರಿ. ಕೇಳುವರೆ ಇಂದಿನ ಗೀತಗಾನದಲ್ಲಿ ಆಲಿಸಿ ಚಿತ್ರಗೀತೆಗಳು. ಪ್ರಾರಂಭಕ್ಕೆ ಕೇಳಿ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವ ಜಿ ಉದಯಶಂಕರ್ ಅವರ ಸಾಹಿತ್ಯದ ಗಂಧದ ಗುಡಿ ಚಿತ್ರದ ಗೀತೆ. ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು, ಆಹಾ ಓಹೋ. ಹರಿಯುವ ನದಿಯಲ್ಲಿ ಈಜಾಡಿ ಹೂಬನದಲ್ಲಿ ನಲಿಯುತ ಓಲಾಡಿ, ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ? ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಜಿಂಕೆ ಕೊಕ್ಕೆಗಳು ಕುಣಿದಾಡುತ್ತನಲಿದಿವೆ ನವಿಲುಗಳು. ಮುಗಿಲನ್ನು ಚುಂಬಿಸುವ ಆಸೆಯಲ್ಲಿ ತೂಗಾಡುತ್ತ ನಿಂತ